ಇಂದೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ರೇಬಿಸ್ ಮತ್ತು ಇತರೆ ಪ್ರಾಣಿಜನ್ಯ ರೋಗಗಳ ಲಕ್ಷಣಗಳು ಹಾಗೂ ಅವುಗಳ ನಿಯಂತ್ರಣ ಕುರಿತು ಚಿತ್ರದುರ್ಗದ ಪಶುಸಂಗೋಪನಾ ಇಲಾಖೆಯ ಪಾಲಿಕ್ಲಿನಿಕ್ನ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ಎನ್ ಹರೀಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ನಿಮಗೆಲ್ಲ ಗೊತ್ತಿದೆ, ನಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಾಣಿಗಳನ್ನು ಸಾಕ್ತೀವಿ. ಸಾಕು ಪ್ರಾಣಿಗಳಿರ್ಬೋದು ಮತ್ತೆ ಹಸು, ಕರು, ಎಮ್ಮೆ ಇಂಥವೆಲ್ಲ ಸಾಕ್ತೀವಿ. ಜೊತೆಗೆ ಪಟ್ಟಣದಲ್ಲಿ ವಿಶೇಷವಾಗಿ ತಮ್ಮ ಒಂದು ಪ್ರೀತಿಗೋಸ್ಕರ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಕೆಲವು ಪಕ್ಷಿಗಳಿರ್ಬೋದು, ಈ ತರ ಒಂದು ಹವ್ಯಾಸ ನಮ್ಮಲ್ಲಿ ಇದೆ. ಇವತ್ತು ನಾವು ಈ ಪ್ರಾಣಿಗಳಿಗೆ ಯಾವ ರೋಗಗಳು ಬರ್ತವೆ ಮತ್ತು ಈ ಪ್ರಾಣಿಗಳಿಂದ ನಮ್ಮ ಮನುಷ್ಯರಿಗೆ ಯಾವ ರೀತಿ ರೋಗಗಳು ಬರ್ತವೆ, ಅವು ಯಾವ್ಯಾವು, ಇದ್ರ ಬಗ್ಗೆ ಇವತ್ತೆಲ್ಲ ಮಾಹಿತಿ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ರೇಬಿಸ್ ಮತ್ತು ಇತರೆ ಪ್ರಾಣಿಜನ್ಯ ರೋಗಗಳು ಮತ್ತು ಅವುಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಚಿತ್ರದುರ್ಗದ ಪಶುಸಂಗೋಪನೆ ಇಲಾಖೆಯ ಪಾಲಿಕ್ಲಿನಿಕ್ನ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಎಸ್ಎನ್ ಹರೀಶ್ ಅವರು. ನಮಸ್ಕಾರ ಹರೀಶ್ ಅವರಿಗೆ. ಸರ್ ನಮಸ್ಕಾರ. ಸರ್, ಇವತ್ತು ತಾವು ಸಾಮಾನ್ಯವಾಗಿ ನಾವು ಕರೆಯಂತ ರೇಬಿಸ್ ಅಂತ ನಾವು ಕರಿತೀವಿ, ಆಮೇಲೆ ಇತರೆ ಒಂದು ಪ್ರಾಣಿಜನ್ಯ ರೋಗಗಳು ಯಾವ್ಯಾವ ಇದಾವೆ ಮತ್ತು ಅವುಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಈ ಪ್ರಾಣಿಜನ್ಯ ರೋಗಗಳು ಅಂದ್ರೆ ಏನು, ಅವು ಯಾವ್ಯಾವು ಮತ್ತು ಯಾವ ಮೂಲಗಳಿಂದ ಅವು ಬರ್ತವೆ, ಹೇಗೆ ಹರಡ್ತವೆ, ಅದ್ರ ಬಗ್ಗೆ ಹೇಳಿ ಸರ್. ಸರ್, ಮುಖ್ಯವಾಗಿ ಪ್ರಾಣಿಜನ್ಯ ರೋಗಗಳು ಅಂದ್ರೆ ಪ್ರಾಣಿಗಳ ಮೂಲಕ ಮನುಷ್ಯನಿಗೆ ಬರತಕ್ಕಂತ ರೋಗಗಳು, ಅಂದ್ರೆ ನಾವು ಝೂನೋಟಿಕ್ ಡಿಸೀಸಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಈ ತಿಂಗಳಲ್ಲಿ ಅದು ಪ್ರಸ್ತುತ, ಯಾಕಂದ್ರೆ ವರ್ಲ್ಡ್ ಜೂನೋಸಿಸ್ ಡೇ ಅಂತ 6th January ಎವ್ರಿ ಇಯರ್ ಆಚರಣೆ ಮಾಡ್ತಿದ್ದಾರೆ. ಈ ಪ್ರಾಣಿಜನ್ಯ ರೋಗಗಳು ಅಂದ್ರೆ ನಾವು ಸಾಕ್ತಕ್ಕಂತ ಸಾಕು ನಾಯಿಗಳಿರ್ಬೋದು, ಬೆಕ್ಕುಗಳಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ಅಥವಾ ರೈತರು ಸಂಗೋಪನೆ ಮಾಡ್ತಕ್ಕಂತ ದನ, ಎಮ್ಮೆ, ಕರು, ಕುರಿ, ಮೇಕೆಗಳಿಂದ, ಎಲ್ಲಾ ಮೂಲಗಳಿಂದ, ಒಟ್ಟು ವಿವಿಧ ರೀತಿಯ ಪ್ರಾಣಿಗಳಿಂದ ಮನುಷ್ಯನಿಗೆ ಬರಬಹುದಾದ ಕಾಯಿಲೆಗಳನ್ನ ನಾವು ಪ್ರಾಣಿಜನ್ಯ ರೋಗಗಳು ಅಂತ ಹೇಳ್ತೀವಿ. ಅದ್ರಾಗ ಹಲವಾರು ಕಾಯಿಲೆಗಳಿದಾವೆ. ವೈರಸ್ ಇಂದ ಬರ್ತದೆ, ಅಂದ್ರೆ ಕೆಲವು ವೈರಸ್ಗಳು ಪ್ರಾಣಿಗಳಲ್ಲಿ ಬರ್ತವೆ, ಅದೇ ವೈರಸ್ಗಳು ಮನುಷ್ಯರಲ್ಲಿ ಕಾಣಿಸ್ಕೊಳ್ತವೆ. ಕೆಲವು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ರೋಗಗಳು ಕೂಡ ಇದಾವೆ. ಬ್ಯಾಕ್ಟೀರಿಯಾಗಳು ಮತ್ತೆ ರಿಕೆಟ್ಷಿಯಲ್ ಆರ್ಗಾನಿಸಮ್ಸ್ ಅಂತ ಒಂದು ಕೆಲವು ಇದೆ, ಅವ್ರ ರಕ್ತದಲ್ಲಿ ಇರ್ತದೆ. ಮತ್ತೆ ಈ ಜಂತುಹುಳುಗಳು ಅಂದ್ರೆ ಪರೋಪಜೀವಿಗಳು ಅಂತ ಏನ್ ಹೇಳ್ತೀವಿ, ಅವು ಕೂಡ ಪ್ರಾಣಿಗಳಲ್ಲೂ ಕಾಣಿಸ್ಕೊಳ್ತವೆ, ಮನುಷ್ಯರಲ್ಲೂ ಕೂಡ ನಮಗೆ ಬಾಧೆಯನ್ನು ಉಂಟು ಮಾಡ್ತವೆ. ಅದೇ ತರ ಈ ಫಂಗಸ್ ಅಂತ ಏನ್ ಹೇಳ್ತೀವಿ, ಶಿಲೀಂಧ್ರ, ಅವುಗಳು ಇದಾವೆ. ಮತ್ತು ಹೊರ ಪರೋಪಜೀವಿಗಳು ಅಂತ ಇದಾವೆ. ಇವೆಲ್ಲಾ ಕಾಯಿಲೆಗಳಲ್ಲಿ ತಾವು ಹೇಳಿದಾಗೆ ರೇಬಿಸ್ ಅನ್ನೋದು ಒಂದು ಭಯಾನಕ ಕಾಯಿಲೆ, ಅತ್ಯಂತ ಭೀಕರವಾದ ಮಾರಣಾಂತಿಕ ಕಾಯಿಲೆ ಅಂತ ಹೇಳ್ತೀವಿ. ಡೆಡ್ಲೆಸ್ಟ್ ಡಿಸೀಸ್ ಇನ್ ದ ವರ್ಲ್ಡ್ ಸೋ ಫಾರ್ ಅಂದ್ರೆ ರೇಬಿಸ್. ಯಾಕಂದ್ರೆ ನಾವು ಅನೇಕ ಕಾಯಿಲೆಗಳಿಗೆ ಇವತ್ತು ವಿಜ್ಞಾನ ಮುಂದುವರೆದಿದೆ, ನಾವು ಟ್ರೀಟ್ಮೆಂಟ್ ತಗೋಬಹುದು, ಆದ್ರೆ ಇದುವರೆಗೂ ಕೂಡ ರೇಬಿಸ್ಗೆ ಯಾವುದೇ ಚಿಕಿತ್ಸೆ ಇಲ್ಲ. ನಾವು ರೇಬಿಸ್ ಬರದಂಗೆ ತಡೆಗಟ್ಟಬಹುದು ವಿನಃ, ಒಂದ್ಸರಿ ಬಂದ ಮೇಲೆ ಅದಕ್ಕೆ ದಟ್ ಇಸ್ ದ ಡೆತ್ ಇದ್ದ ಎಂಡ್ ಅಂತ ಹೇಳ್ತೀವಿ. ಅದಕ್ಕಾಗಿ ಅದನ್ನ ಮಾರಣಾಂತಿಕ ಕಾಯಿಲೆ ಅಂತೀವಿ. ಸರ್, ಈಗ ನೀವು ರೇಬಿಸ್ ಬಹಳ ಒಂದು ಡೆಡ್ಲಿ ಕಾಯಿಲೆ, ಬಹಳ ಮಾರಣಾಂತಿಕ ಕಾಯಿಲೆ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ, ಈ ರೇಬಿಸ್ ಕಾಯಿಲೆನೇ ಇರ್ಬೋದು ಮತ್ತೆ ನೀವು ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಹೇಳಿದ್ರೆ, ಅಂದ್ರೆ ಬೇರೆ ಬೇರೆ ಮೂಲಗಳಿಂದ ಅವಾಗ ಬರ್ತಾ ಇದೆ. ಈಗ ನೀವು ಹೇಳೋ ಪ್ರಕಾರ ರೇಬಿಸ್ ಆದ್ರೆ ಆ ರೇಬಿಸ್ ಹೇಗೆ ಬರುತ್ತೆ ಮತ್ತೆ ಅದರ ಒಂದು ಪರಿಣಾಮ ಏನು, ಹೇಗೆ ಅದನ್ನ ನಾವು ನಿಯಂತ್ರಣ ಮಾಡಬಹುದು? ಸರ್ ನೋಡಿ ಸರ್, ರೇಬಿಸ್ ಅಂದ ತಕ್ಷಣ ನಾವು ಮಾಮೂಲಾಗಿ ಎಲ್ಲಾ ಜನಗಳಿಗೆ ಏನೋ ಸಾಮಾನ್ಯವಾಗಿ ನಾಯಿಯಿಂದ ಹರಡುತ್ತೆ ಅಂತ ಹೇಳ್ತಾರೆ, ಅದೇ ಹುಚ್ಚು ನಾಯಿ ರೋಗ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ನಾಯಿಗಳಲ್ಲಿ 97% ಕಾಯಿಲೆ ಬರೋದು ನಾಯಿ ಕಡಿತದಿಂದಾನೆ, ಆದ್ರೆ ಇನ್ನು 3% ಬೇರೆ ವಿಧದಿಂದನೂ ಬರುತ್ತೆ. ಉದಾಹರಣೆಗೆ ಬಾವಲಿಗಳು ಇರ್ಬೋದು, ಮುಂಗ್ಸಿಗಳಿರ್ಬೋದು, ಬೆಕ್ಕಿರ್ಬೋದು, ಯಾವುದೇ ಕಾಡು ಪ್ರಾಣಿಗಳು ಕಡಿದ್ರೂ ಬರುತ್ತೆ. ತೋಳ, ನರಿ, ಕಾಡು ಹಂದಿ, ಕಾಡಿ ಬೆಕ್ಕು ಈ ತರ, ಯಾಕಂದ್ರೆ ಅವುಗಳಿಗೆ ವ್ಯಾಕ್ಸಿನ್ ಮಾಡಿರೋದಿಲ್ಲ. ಈ ವೈರಸ್ಸು ರೋಗ ಬಂದಿರತಕ್ಕಂತ ನಾಯಿ ಅಥವಾ ಬೆಕ್ಕು ಇನ್ನೊಂದು ಬೆಕ್ಕು ಅಥವಾ ನಾಯಿಗೆ ಕಡಿದಿರ್ಬೋದು, ಅಥವಾ ಅದು ಇನ್ನೊಂದು ಕಾಡು ಪ್ರಾಣಿಗೆ ಕಡಿದಿರ್ಬೋದು. ಸೊ ಅದಕ್ಕೆ ವೈರಸ್ ಇರ್ತದೆ, ಆಗ ಅದು ಜೊಲ್ಲಿನ ಮೂಲಕ ಮತ್ತೆ ನಾವು ಕಡಿದಾಗ ಇನ್ನೊಬ್ಬರಿಗೆ ಹರಡುತ್ತೆ. ಸೊ ಮುಖ್ಯವಾಗಿ ಪ್ರಾಣಿ ಕಡಿತಗಳು ಆದಾಗ ನಾವು ಬಹಳ ಜಾಗ್ರತೆ ವಹಿಸಬೇಕಾಗುತ್ತೆ. ಆಮೇಲೆ ಬಾವಲಿಗಳು, ಬೇರೆ ಪ್ರಾಣಿಗಳಲ್ಲೆಲ್ಲ ಬಂದ್ಮೇಲೆ ಆ ಪ್ರಾಣಿ 100% ಸತ್ತು ಹೋಗುತ್ತೆ, ಆದ್ರೆ ಬಾವಲಿನಲ್ಲಿ ಈ ವೈರಸ್ ಏನು ರೇಬಿಸ್ ಹರಡ್ತಕ್ಕಂತ ಒಂದು ಲಿಸಾ ವೈರಸ್ ಅಂತ ನಾವೇನ್ ಹೇಳ್ತೀವಿ, ಈ ವೈರಸ್ಸು ಅದು ಎಲ್ಲಾ ಬಾವಲಿಗಳಲ್ಲಿ ಜೀವಂತವಾಗಿರುತ್ತೆ, ಮೇನ್ ವಸ್ಟ್ ಅಂತ ಹೇಳ್ತೀವಿ. ಹಂಗಾಗಿ ನಾವು ಬಾವಲಿಗಳ ಜೊತೆ ಕೂಡ ಅಷ್ಟೇ ನಾವು ಎಚ್ಚರ ವಹಿಸಬೇಕು. ಸೊ ಮೇನ್ ಕಡಿಯೋದು ಅಂತ ಹೇಳಿದ್ವಿ, ಸಾಮಾನ್ಯವಾಗಿ ಹಸುಗಳು ಎಮ್ಮೆಗಳು ಕಡಿಯೋದಿಲ್ಲ, ಆದ್ರೆ ನಾಯಿ ಮತ್ತು ಬೆಕ್ಕುಗಳು ಕಡಿಯ ಸಾಧ್ಯತೆಗಳಿರ್ತವೆ. ಸೊ ನಾವು ಸಾಕಿರೋರು ಏನ್ ಮಾಡಬೇಕು, ಪ್ರತಿ ವರ್ಷ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಮಾಡಬೇಕು ನಾಯಿ ಬೆಕ್ಕುಗಳಿಗೆ. ಈಗ ತಾವು ಹೇಳಿದ್ರೆ ಸುಮಾರು 97% ನಮಗೆ ನಾಯಿಗಳಿಂದ ಬರುತ್ತೆ ಅಂತೇಳಿ, ಅದರಲ್ಲಿ ವೈರಾಣುಗಳು ಜಾಸ್ತಿ ಇರುತ್ತೋ ಅಥವಾ ಅದು ಜನಗಳಿಗೆ ಅಂದ್ರೆ ಮನುಷ್ಯರಿಗೆ ಜಾಸ್ತಿ ಸಂಪರ್ಕ ಇರೋದ್ರಿಂದ? ಅದು ಕರೆಕ್ಟ್ ಸರ್, ತಾವ್ ಹೇಳಿದ್ದು ಮುಖ್ಯವಾಗಿ ಬಹಳ ಸಂಪರ್ಕ ಅಷ್ಟೇ. ಯಾಕಂದ್ರೆ ನಾವೆಲ್ಲ ಸಾಕು ಪ್ರಾಣಿಗಳನ್ನ ಇವಾಗ ಕಂಪ್ಯಾನಿಯನ್ ಅನಿಮಲ್ ಅಂತೀವಿ. ಮುಂಚೆ ನಾಯಿ ಅಂದ್ರೆ ನಾಯಿ ಅದಕ್ಕೆ ಅದು ಒಂದು ಸ್ಥಾನ ಇತ್ತು, ಇವಾಗ ನಾಯಿ ಕುಟುಂಬದ ಒಂದು ಸದಸ್ಯನಾಗಿ ಇವಾಗ ಮಾಡ್ತಾರೆ. ಅವುಗಳ ಒಟ್ಟೊಟ್ಟಿಗೆ ನಾವು ಊಟ ಮಾಡ್ತೀವಿ, ಒಟ್ಟೊಟ್ಟಿಗೆ ಮಲಗಿಸ್ಕೊಂತಾರೆ ನಾಯಿಗಳನ್ನ, ಒಟ್ಟೊಟ್ಟಿಗೆ ಅವುಗಳು ತಾವೇ ಕುತ್ಕೊಂಡ ಚೇರ್ಗಳಲ್ಲಿ ಕುಂದಿರ್ಸ್ಕೊಂತಾರೆ. ಅಟ್ ದಿ ಸೇಮ್ ಟೈಮ್ ನಾಯಿಗಳು ಹೊರಗಡೆನೂ ಹೋಗ್ತವೆ. ಸೊ ಹೊರಗಡೆ ಹೋದಾಗ ಬೇರೆ ಹುಚ್ಚು ನಾಯಿ ರೋಗ ಇರತಕ್ಕಂತ ನಾಯಿ ಅಥವಾ ಮಂಗ ಅಥವಾ ರೇಬಿಸ್ ವೈರಾಣು ಇರೋದು, ಅದು ಕಾಯಿಲೆ ಇದ್ದಾಗಲೇ ಮಾತ್ರ ಅದು ರೋಗ ಹರಡುತ್ತೆ ಸರ್. ಇವತ್ತು ಫಾರ್ ಎಕ್ಸಾಂಪಲ್ ಒಂದು ಬೆಕ್ಕು ಮಂಗ ಅಥವಾ ನಾಯಿ ಇನ್ನೊಂದು ನಾಯಿಗೆ ಕಡಿತು, ಆರೋಗ್ಯವಂತ ಇರುತ್ತೆ, ನಾಳೆ ಆ ನಾಯಿ ಕಡಿದ ತಕ್ಷಣ ಅವ್ರಿಗೆ ರೇಬಿಸ್ ಬರೋದಿಲ್ಲ. ಯಾಕಂದ್ರೆ ಆ ರೇಬಿಸ್ ವೈರಾಣು ಕಡಿದಿದ್ದ ಜಾಗದಿಂದ ದಿವಸಕ್ಕೆ 1 mm ಪರ್ ಡೇ ಸ್ಪೀಡ್ ಅಲ್ಲಿ ಅದು ಬ್ರೈನ್ಗೆ ಹೋಗುತ್ತೆ. ಒಂದ್ಸರಿ ಬ್ರೈನ್ಗೆ ಹೋದ್ಮೇಲೆ ಬ್ರೈನ್ ಅಂದ್ರೆ ನರಗಳ ಮೂಲಕ ಹೋಗಿ ಬ್ರೈನ್ ಇಂದ ಮತ್ತೆ ದೇಹಕ್ಕೆ ಹರಡುತ್ತೆ. ಅವಾಗ ಬಾಯಿನಲ್ಲಿರ್ತಕ್ಕಂಥ ಜೊಲ್ಲು ಉತ್ಪಾದನೆ ಮಾಡ್ತಕ್ಕಂಥ ಗ್ರಂಥಿಗಳಲ್ಲಿ ಇದಾಗಿ ಜೊಲ್ಲಿನ ಮೂಲಕ ಜೊಲ್ಲಿನಲ್ಲಿ ಯಥೇಚ್ಛವಾಗಿರ್ತದೆ. ಒಂದು ಕಾಯಿಲೆ ಇರತಕ್ಕಂಥ ಪ್ರಾಣಿನಲ್ಲಿ ಜೊಲ್ಲಿನಲ್ಲಿ ವೈರಸ್ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ನಾಯಿ ಅಥವಾ ಮಂಗ ಅಥವಾ ಬೆಕ್ಕು ಅಥವಾ ಯಾವುದೇ ಪ್ರಾಣಿ ಕಾಯಿಲೆ ಇರತಕ್ಕಂಥ ಪ್ರಾಣಿ ಇನ್ನೊಬ್ಬ ಮನುಷ್ಯನಿಗೆ ಅಥವಾ ಇನ್ನೊಂದು ಪ್ರಾಣಿ ಕಡಿದಾಗ ಆ ಜೊಲ್ಲಿನ ಮೂಲಕ ಅದು ಗಾಯ ಆಗಿರುತ್ತ ಮೂಲಕ ದೇಹನ ಪ್ರವೇಶಿಸುತ್ತೆ. ಅಲ್ಲಿ ಫಸ್ಟ್ ರಕ್ತದಲ್ಲಿ ಪಕ್ಕ ರಕ್ತನಾಳಗಳಿಂದ ಹತ್ರ ಇರತಕ್ಕಂಥ ನರಕ್ಕೆ ಹೋಗುತ್ತೆ. ಆ ನರದಿಂದ ಮುಖ್ಯ ನರಕ್ಕೆ ಹೋಗಿ ಅಲ್ಲಿಂದ ಕೊನೆಗೆ ಬ್ರೈನ್ಗೆ ಹೋಗಿ ಕಾಯಿಲೆ ಉತ್ಪತ್ತಿ ಮಾಡೋದು. ಇದು ಆಗದು ನಾಯಿಗಳಲ್ಲಿಂದ ಮಾತ್ರ, ಬೇರೆ ಪ್ರಾಣಿಗಳಿದ್ದಾಗ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅವಾಗಲೂ ಕೂಡ. ಯಾಕಂದ್ರೆ ಈ ರೇಬಿಸ್ ಯಾಕೆ ನಾವು ಹೇಳಿದೆ ಫಸ್ಟ್ ಭಯಾನಕವಾದ ಒಂದು ಭೀಕರ ರೋಗ ಅಂದ್ರೆ ಇದು ಎಲ್ಲಾ ಬಿಸಿ ರಕ್ತ ಪ್ರಾಣಿಗಳಿಗೂ ಎಲ್ಲಾ ಸಸ್ತನಿಗಳಿಗೂ ಬರ್ತಕ್ಕಂಥ ಕಾಯಿಲೆ. ಕೋಳಿ ಬೆಕ್ಕು ಪಾರಿವಾಳದಿಂದ ಹಿಡಿದು ಎಲ್ಲಾ ಬಿಸಿ ರಕ್ತ ಆಲ್ ವಾರ್ಮ್ ಬ್ಲಡ್ ಅನಿಮಲ್ಸ್ ಆನ್ ದಿಸ್ ಅರ್ತ್ ಅಫೆಕ್ಟೆಡ್ ಬೈ ದ ರೇಬಿಸ್ ವೈರಸ್. ಸೊ ಹಾಗಾಗಿ ಮನುಷ್ಯನಿಗೆ ಕಡಿಲಿ ಪ್ರಾಣಿಗೆ ಕರೀಲಿ ನಾವು ಮುಂಜಾಗ್ರತೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಈಗ ತಾವ್ ಹೇಳಿದ್ರೆ ನಾಯಿ ನರಿ ತೋಳ ಬೆಕ್ಕು ಬಾವಲಿ ಮುಂಗುಸಿ ಮುಂತಾದ ಪ್ರಾಣಿಗಳಿಂದ ಇದು ಹರಡುತ್ತಂತೇಳಿ, ನಮಗೆ ಹೆಚ್ಚು ಸಂಪರ್ಕ ಬರೋದಂದ್ರೆ ಒಂದು ನಾಯಿ, ಎರಡನೇದು ಬೆಕ್ಕು. ನಮಗೆ ಬಾವಲಿ ನಮ್ಮ ಸುತ್ತಮುತ್ತ ಇರುತ್ತೆ, ಕೆಲವು ಮರಗಳಲ್ಲಿ ವಾಸ ಮಾಡುತ್ತೆ, ಮುಂಗುಸಿನಿ ಎಲ್ಲ ಆಟದಲ್ಲಿ ಇರುತ್ತೆ, ಬಹಳ ಕಡಿಮೆ ಅಂತಾನೆ ಸರ್. ನರಿ ಇರ್ಬೋದು ತೋಳ ಇರ್ಬೋದು ಇವುದ್ರ ಬಗ್ಗೆ ನಮಗೆ ಹರಡೋದಾಗ ಚಾನ್ಸಸ್ ಕಡಿಮೆ, ಬಹಳ ಕಡಿಮೆ. ಅದೇ ನಮ್ಮ ಸಾಕು ಪ್ರಾಣಿಗಳಿಗೆ ಬರ್ಬೋದು ಅಷ್ಟೇ ಅವು. ಈಗ ಒಂದು ಪ್ರಶ್ನೆ ನನಗೆ, ಅದು ಕಡಿದು ಆಮೇಲೆ ಅದು ನರ ಮೂಲಕ ಅಂದ್ರೆ ರಕ್ತನಾಳದ ಮುಖಾಂತರ ರಕ್ತದ ಮುಖಾಂತರ ನಮ್ಮ ಮೆದುಳಿಗೆ ಹೋಗಿಂದ ಆ ವೈರಸ್ ಅಲ್ಲಿಂದ ಮತ್ತೆ ಜೊಲ್ಲಿಗೆ ಬಂದು ನಮಗೆ ಅದು ಎಫೆಕ್ಟ್ ಆಗುತ್ತೆ. ಈಗ ನಾವು ಸಾಮಾನ್ಯವಾಗಿ ನಮ್ಮ ಜನರು ಏನ್ ಮಾಡ್ತಾರೆ ಅಂದ್ರೆ, ಈ ಸಾಕು ಪ್ರಾಣಿ ಇರೋಂತ ನಾಯಿ ಅಥವಾ ಬೆಕ್ಕು ನಾವು ಆಗ್ಲೇ ಮಾತಾಡ್ದಂಗೆ ಪಕ್ಕದಲ್ಲೇ ಕುಂದಿರ್ಸ್ಕೊಂತಾರೆ, ಚೇರ್ನಲ್ಲೇ ಮಲಗಿಸ್ತಾರೆ, ಜೊತೆಗೆ ಊಟ ಮಾಡ್ತಾರೆ, ಆಮೇಲೆ ಅದೇನಾಗುತ್ತೆ ಅದು ನಮಗೆ ಹಿಂಗ ನೆಕ್ಕುತ್ತೆ, ಅದ್ರಲ್ಲಿ ಜೊಲ್ಲು ಇರುತ್ತೆ, ಆಮೇಲೆ ಅದ ನಾವು ಹಿಡ್ಕೊಂಡು ಎಲ್ಲ ಮುದ್ದಾಡ್ತಿರ್ತಾರೆ, ಈ ತರ ಎಲ್ಲ ಮಾಡ್ತಾರೆ, ಅವಾಗ ಜೊಲ್ಲು ನಮ್ಗೆ ಅಂಟುತ್ತೆ. ಬರೀ ಕಡದಾಗ ಮಾತ್ರ ಅದು ಹರಡುತ್ತೋ ಅಥವಾ ಜೊಲ್ಲಿನ ಮುಖಾಂತರ ನಾವು ಆಹಾರ ಅಥವಾ ಏನನ್ನ ಸೇರ್ಕೊಂಡ್ರೆ ಹರಡುತ್ತೋ? ಅದು ಒಳ್ಳೆ ಪ್ರಶ್ನೆ ಸರ್. ಇದು ಎರಡು ಅಂಶ ಇದೆ ಇದರೊಳಗೆ. ಒಂದು ನಾವು ಜೊಲ್ಲು ಆ ಪ್ರಾಣಿ ಕಾಯಿಲೆಯಿಂದ ಬಳತಿದ್ರೆ ಮಾತ್ರ ಜೊಲ್ಲಲ್ಲಿರುತ್ತೆ. ಸೊ ನಿಮ್ಮನೆಯಲ್ಲಿ ಒಂದು ನಾಯಿ ಇದೆ ಅದು ಆರೋಗ್ಯವಾಗಿದೆ, ಅದಕ್ಕೆ ಆಂಟಿ ರೇಬಿಸ್ ವ್ಯಾಕ್ಸಿನ್ ಮಾಡಿದ್ರೆ ಅಂದ್ರೆ ಅದಕ್ಕೆ 100%, ಇಟ್ ಇಸ್ ಫ್ರೀ ಫ್ರಮ್ ರೇಬಿಸ್ ವೈರಸ್. ಸೊ ಅವಾಗ ಜೊಲ್ಲು ಬಿದ್ರು ನಮಗೆ ಯಾವುದೇ ತರದ ರೇಬಿಸ್ ಸಂಬಂಧ ಯಾವುದೇ ತರದ ತೊಂದರೆ ಇರೋದಿಲ್ಲ. ಆದ್ರೆ ಇನ್ ಕೇಸ್ ಯಾವುದೇ ನಾಯಿ ಅದು ಕಡ್ದಾಗ ಅದು ರೇಬಿಸ್ ಇದ್ರೆ ಕಡಿಲೇಬೇಕಂತಲ್ಲ, ನಮ್ಮಲ್ಲಿ ಒಂದು ಕಟ್ಸ್ ಇರುತ್ತೆ, ನಾವು ಉಗುರು ಸಂದಿನಲ್ಲೂ ಉಗುರು ಕಟ್ ಮಾಡ್ಬೇಕಾದ್ರೆ ಅಥವಾ ಚರ್ಮದಲ್ಲಿ ಒಂದು ಬಿರ್ಕ್ ಇರ್ಬೋದು, ಆ ಬಿರ್ಕಿನ ಮೂಲಕ ವೈರಸ್ ಇರ್ತಕ್ಕಂತ ಜೊಲ್ಲು ನಮ್ಮ ದೇಹದ ಮೇಲೆ ಬಿದ್ದು ಅಲ್ಲಿ ಯಾವ್ದಾದ್ರು ಒಂದು ಚರ್ಮ ಒಂದು ಕಿತ್ಕೊಂಡು ಹೋಗಿದ್ರೆ ಅಥವಾ ಚರ್ಮ ಒಡೆದೋಗಿ ನಾವೇನು ಕ್ರ್ಯಾಕ್ಸ್ ಆಗಿದ್ರೆ ಅಥವಾ ಸಣ್ಣ ಸಣ್ಣ ರಂಧ್ರಗಳಿದ್ರೆ ಅದ್ರ ಮೂಲಕನೂ ಹೋಗ್ಬೋದು, ಕಡ್ದಾಗ ಇನ್ನೂ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನಾವು ಅದು ಫಸ್ಟ್ ಇಂಪಾರ್ಟೆಂಟ್ ಅದನ್ನ ತಡೆಗಟ್ಬೇಕಂದ್ರೆ ಆ ಕಡಿದಿರತಕ್ಕಂಥ ಜಾಗನ ಅಥವಾ ಸಂಪರ್ಕಕ್ಕೆ ಬಂದ ಜಾಗನ ಚೆನ್ನಾಗಿ ಸೋಪ್ನಿಂದ 10-15 ನಿಮಿಷಗಳ ಕಾಲ ಬಿಸಿನೀರಿಂದ ತೊಳಿಬೇಕು. ಸಪೋಸ್ ಬಿಸಿನೀರು ಇಮಿಡಿಯೇಟ್ ಆಗಿ ಸಿಗ್ಲಿಲ್ಲ ಅಂದ್ರೂ, ಇವತ್ತು ನಾವೆಲ್ಲರ ಮನೆಯಲ್ಲೂ ಇವಾಗ ಕರೋನಾ ಕಾಲ ಬಂದಾದ್ಮೇಲೆ ಎಲ್ಲರೂ ಸ್ಯಾನಿಟೈಸರ್ ಇಟ್ಕೊಂಡಿರ್ತೀವಿ, ಹ್ಯಾಂಡ್ ವಾಶ್ ಇಟ್ಕೊಂಡಿರ್ತೀವಿ, ಒಂದು ಫಿನಾಲ್ ಕಾರ್ಬಾಲಿಕ್ ಆಸಿಡ್ ಇರತಕ್ಕಂತ ಸೋಬು ಇವುಗಳಿಂದ ಆ ಜಾಗನ ಚೆನ್ನಾಗಿ ತೊಳಿಬೇಕು. ಅವಾಗ ಆ ವೈರಸ್ ಸತ್ತೋಗುತ್ತೆ. ಆಮೇಲೆ ಬಿಸಿನೀರಿಗೂ ಆ ವೈರಸ್ ಅಷ್ಟೇ ಸೆನ್ಸಿಟಿವ್ ಆಗಿರುತ್ತೆ, ಬಿಸಿನೀರಿಂದನೂ ಆ ವೈರಸ್ ಸತ್ತೋಗುತ್ತೆ. ಸೊ ನಾವು ಈವನ್ ಬಿಸಿಲಿಗೆ ಕೈ ಒಡ್ಡಿದ್ರು ಏನು ಸಿಗ್ಲಿಲ್ಲ, ಒಂದು ಹೊಲದಲ್ಲಿ ಯಾವುದೋ ಒಂದು ನಾಯಿ ಕಡಿತು, ಅಲ್ಲಿ ನೀರಿಲ್ಲ ಸೋಪ್ ಇಲ್ಲ, ನಾವು ಅಟ್ಲೀಸ್ಟ್ ಆ ಜಾಗನ ಮುಚ್ಚಬಾರ್ದು. ರಕ್ತ ತಡೆಗಟ್ಟದ ಸಾಮಾನ್ಯವಾಗಿ ಒಂದು ಗಾಯ ಆದ್ರೆ ನಮಗೆ ನಾವು ಒಂದು ಬ್ಯಾಂಡೇಜ್ ಒಂದು ಬಟ್ಟೆನೋ ಕರ್ಚೀಫು ಸುತ್ತಕೊಂಡು ರಕ್ತನ ರಕ್ತಸ್ರಾವ ಆಗದಂಗೆ ನಾವು ತಡೆಗಟ್ಟತೀವಿ. ಆದ್ರೆ ನಾಯಿ ಕಡ್ದಾಗ ಈ ಇದನ್ನ ಮಾಡಬಾರ್ದು. ರಕ್ತ ಹೋದ್ರೂ ಚಿಂತೆ ಇಲ್ಲ, ಅದನ್ನ ಎಕ್ಸ್ಪೋಸ್ ಮಾಡಬೇಕು. ಯಾಕಂದ್ರೆ ಆ ರಕ್ತದಿಂದ ವೈರಸ್ ಹೊರಗಡೆ ಹೋಗುತ್ತೆ, ನಾವು ಕಟ್ಟಿದ್ರೆ ವೈರಸ್ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಅದನ್ನ ಫಸ್ಟ್ ಮುಖ್ಯ ಅಂಶ. ಮತ್ತೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡೋದ್ರಿಂದ ವೈರಸ್ಸು ಕಡಿಮೆ ಆಗುತ್ತೆ. ಆದಷ್ಟು ಬೇಗ ಡಾಕ್ಟರ್ನ ಭೇಟಿ ಮಾಡಿ ಆಂಟಿ ರೇಬಿಸ್ ಲಸಿಕೆನ ತಗೋಬೇಕು. ಇನ್ನೂ ಒಂದೇ ಪ್ರಶ್ನೆ ಸರ್, ಈಗ ಬಾವಲಿ ಇದಾವೆ ಅಥವಾ ಮುಂಗುಸ್ ಇರಬಹುದು, ನರಿ ಇಂಥವೆಲ್ಲ ಎಲ್ಲವೂ ಹಣ್ಣುಗಳನ್ನ ತಿತ್ತಿರ್ತವೆ, ಅವು ರೇಬಿಸ್ ವೈರಸ್ ಇರುವಂತ ಒಂದು ಬಾವಲಿ ಇರಬಹುದು ಅಥವಾ ನಾಯಿನೇ ಇರಬಹುದು, ಮನೆಯಲ್ಲಿ ನಾವು ಇಟ್ಟಿರ್ತೀವಿ ಎಲ್ಲ ಹೋಗಿ ಮುಟ್ಟುತ್ತೆ ಅಥವಾ ನಮ್ಗೆ ಅದ ಗೊತ್ತಿರಲ್ಲ, ನಾವು ಅದನ್ನ ತಿನ್ಬಿಡ್ತೀವಿ, ಈ ತರ ಏನನ್ನ ಹರಡೋ ಚಾನ್ಸಸ್ ಇರುತ್ತೆ? ಇಲ್ಲ, ಇದು ಸಾಧ್ಯತೆ ಬಹಳ ಕಡಿಮೆ. ನಾನು ಮುಂಚೆನೆ ಹೇಳಿದೆ ಅದು ಗಾಯ ಆಗ್ಬೇಕು, ರಕ್ತಕ್ಕೆ ಎಂಟರ್ ಆಗಬೇಕು, ಆ ರಕ್ತದಿಂದ ನರಕ್ಕೆ ಹೋಗ್ಬೇಕು. ನಾವು ತಿಂದಾಗ ಅನ್ಲೆಸ್ ನಮ್ಮ ಹೊಟ್ಟೆನಲ್ಲಿ ಯಾವುದೇ ಅಲ್ಸರ್ಸ್, ಕೆಲವರಿಗೆ ಗ್ಯಾಸ್ಟ್ರಿಕ್ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಥವಾ ಅಲ್ಸರ್ಸ್ ಇರ್ಬೋದು, ಬಾಯಿನಲ್ಲಿ ಏನಾದರೂ ಉಣ್ಣಾಗಿದ್ರೆ ಅವಾಗ ಆ ನಾರ್ಮಲ್ ನಾಯಿಗೆ ಇರೋದಿಲ್ಲ. ಇನ್ ಕೇಸ್ ಗೊತ್ತಿಲ್ದಿರ ತಾವ್ ಹೇಳ್ದಂಗೆ ಕಾಡು ಪ್ರಾಣಿಗಳು ಯಾವ್ದಕ್ಕಾದ್ರೂ ರೇಬಿಸಿದ್ರೆ ಅದು ಆ ಜೊಲ್ಲಿಂದ ಅದು ತಕ್ಷಣ ಇದಾಗಿ ಹೊಟ್ಟೆ ಒಳಗೆ ಹೋದ್ರೆ ಅವಾಗ ಗಾಯ ಇದ್ರೆ ಮಾತ್ರ ಹೋಗುತ್ತೆ. ಗಾಯ ಇಲ್ಲ ಅಂದ್ರೆ ಚರ್ಮ ಅಥವಾ ಒಳಗಿನ ಮ್ಯೂಕಸ್ ಮೆಂಬ್ರೇನ್ ಅಂತ ಏನ್ ಹೇಳ್ತೀವಿ ಇದು ಇಂಟ್ಯಾಕ್ಟ್ ಆಗಿದ್ರೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ನಾವು ಇವತ್ತು ಬಹಳ ಮುಖ್ಯವಾಗಿ ರೇಬಿಸ್ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೀವಿ, ಅದಲ್ಲದೆ ಇನ್ನೂ ಯಾವ ಪ್ರಾಣಿಜನ್ಯ ರೋಗಗಳು ಇದಾವ? ಇದಾವೆ, ಅನೇಕ ಕಾಯಿಲೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ವೈರಸ್ ಇಂದ ಬರತಕ್ಕಂಥ ಕಾಯಿಲೆ ಅಂದ್ರೆ ಮಂಗನ ಕಾಯಿಲೆ ಅಂತ ಒಂದು ಹೇಳ್ತೀವಿ, KFD ಅಂತ ಹೇಳ್ತೀವಿ, ಕ್ಯಾಸಿನೋರ್ ಫಾರೆಸ್ಟ್ ಡಿಸೀಸ್ ಅಂತ. ಅದೊಂದು ಜಪಾನೀಸ್ ಎನ್ಸೆಫಲೈಟಿಸ್ ಅಂತ ಒಂದಿದೆ. ಆಮೇಲೆ ಇನ್ಫ್ಲೂಯೆನ್ಸಾ, ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಒಂದು ಅಕ್ಕಿ ಜ್ವರ ಅಂತ, ಅದು ಬರ ಸಾಧ್ಯತೆಗಳು ಇದೆ. ಇದುವರೆಗೂ ಇಂಡಿಯಾದಲ್ಲಿ ಇನ್ನೂ ರೆಕಾರ್ಡ್ ಆಗಿಲ್ಲ, ಆದ್ರೆ ಮನುಷ್ಯನಿಗೆ ಎಲ್ಲ ಹರಡ ಇರುತ್ತೆ. ಅದಕ್ಕೆ ಇವಾಗೆಲ್ಲ ನಾವು ಏನು ಕರೋನಾಗೆ ಯಾವ್ಯಾವ ಮುಂಜಾಗ್ರತೆ ತಗೊಂತೀವೋ ಅದೇ ಮುಂಜಾಗ್ರತೆ ನಾವು ತಗೊಂಡ್ರೆ ಅದು ನಾವು ತಡೆಗಟ್ಟಬಹುದು. ಮಂಗನ ಕಾಯಿಲೆ ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಇದು ಕಡಿಮೆ. ಮಲ್ನಾಡು ದಟ್ಟವಾದ ಕಾಡುಗಳು ಇರತಕ್ಕಂಥ ಜಾಗದಲ್ಲಿ ಜನಗಳು ರೈತರು ತಮ್ಮ ಸಾಕು ಪ್ರಾಣಿಗಳನ್ನ ಮೇಯಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಬೇರೆ ಕಟ್ಟಿಗೆ ಕೊಯ್ಯೋದಕ್ಕೂ ಹೋಗ್ತಾರೆ. ಅವಾಗ ಏನಾಗುತ್ತೆ, ಕೆಲವು ಮಂಗಗೆ ಕಾಯಿಲೆ ಇರತಕ್ಕಂಥ KFD ವೈರಸ್ ಇರತಕ್ಕಂಥ ಮಂಗಗಳಿಂದ ಕಡಿದಿರೋ ಉಣ್ಣೆಗಳು ಆಕಸ್ಮಿಕವಾಗಿ ಮನುಷ್ಯನಿಗೆ ತಗಲ್ಕೊಂಡು ಅವು ಇವರಿಗೆ ಕಡಿದ್ರೆ ಅವಾಗ ಇವರಿಗೆ ಆ ಕಾಯಿಲೆ ಬರುತ್ತೆ. ಅದು KFD ಬಗ್ಗೆ ಇವಾಗ ಅದಕ್ಕೆ ಸೂಕ್ತ ಚಿಕಿತ್ಸೆ ಇದೆ, ತಕ್ಷಣ ಆಸ್ಪತ್ರೆಗೆ ಸೇರಿದ್ರೆ ವಾಸಿ ಆಗ್ತದೆ. ತಡೆಗಟ್ಟಬೇಕಂದ್ರೆ ಉಣ್ಣೆಗಳನ್ನ ಆದಷ್ಟು ಕವರ್ ಮಾಡ್ಕೊಂಡು ಬಾಡಿನ ಏನನ್ನ ಉಣ್ಣೆಗಳು ಮೈ ಮೇಲೆ ಹತ್ಕೊಂಡ್ರೆ ನೋಡ್ಕೊಂಡ್ಬಿಟ್ಟು ಜಾಗೃತರಾಗಿದ್ದು ಅವುಗಳನ್ನ ಕಡೆ ಹಾಕೊಂಡು ನೋಡ್ಬೇಕು ಸರ್ ಅಷ್ಟೇ. ಅದೇ ತರ ಬ್ಯಾಕ್ಟೀರಿಯಾದಿಂದನೂ ಬರ್ತದೆ ಕಾಯಿಲೆಗಳು, ಉದಾಹರಣೆಗೆ TB ಇರ್ಬೋದು, ಟ್ಯೂಬರ್ಕ್ಯುಲೋಸಿಸ್, ಅದು ಮನುಷ್ಯನಿಂದ ಹಸುಗಳಿಗೂ ಬರುತ್ತೆ, ಹಸುಗಳಿಂದ ಮನುಷ್ಯನಿಗೂ ಬರುತ್ತೆ. ಮುಖ್ಯವಾಗಿ ಒಂದು TB ಇರತಕ್ಕಂತ ಹಸುವಿನ ಹಾಲು ಕುಡಿದ್ರೆ, ಇವತ್ತು ಬಿಡಿ ಮಾರುಕಟ್ಟೆಯಲ್ಲಿ ದೊರೆತಕ್ಕಂತ ಪ್ಯಾಶ್ಚರೀಕರಿಸತಕ್ಕಂತ ಹಾಲನ್ನು ಕುಡಿಯೋದ್ರಿಂದ ಈ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಅದು ಯಾವಾಗ ಬರುತ್ತೆ, ಹಾಲು ಹಸುವಿನ ಹಾಲನ್ನ ಡೈರೆಕ್ಟ್ ಆಗಿ ನೇರವಾಗಿ ಕಾಯಿಸದೆ ಕುದಿಸದೆ ಕುಡಿದಾಗ ನಮಗೆ ಬರುತ್ತೆ. ಒಂದು TB ಇದೆ ಅಂತ ಹಸುನ ಅದನ್ನ ಸಂಪೂರ್ಣವಾಗಿ ಡೈರಿ ಫಾರಂಗಳಲ್ಲೇ ಆಗಲಿ ಎಲ್ಲೇ ಆಗಲಿ ಅದನ್ನ ಬೇರ್ಪಡಿಸಿ ಅದನ್ನ ನಾವು ಮರ್ಸಿ ಕಿಲಿಂಗ್ ಅಥವಾ ಆ ಪ್ರಾಣಿನ ಪ್ರತ್ಯೇಕ ಮಾಡ್ತೀವಿ. ಸೊ ಅದೊಂದು ಸಾಧ್ಯತೆ ಕಡಿಮೆ. ಅದ್ರ ಜೊತೆಗೆ ಲೆಪ್ಟೋಸ್ಪೈರೋಸಿಸ್ ಅಂತ ಒಂದು ಕಾಯಿಲೆ ಬರುತ್ತೆ, ಇಲಿ ಜ್ವರ ಅಂತ ಹೇಳ್ತೀವಿ ಅದನ್ನ. ಮುಖ್ಯವಾಗಿ ನಾಯಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಹಸುಗಳಲ್ಲಿ ಕೂಡ ಬರುತ್ತೆ. ನಾಯಿಗಳಿಗೆ ಹೆಂಗೆ ಅಂದ್ರೆ ಇಲಿಗಳ ಮೂಲಕ, ಇಲಿ ಜ್ವರ ಲೆಪ್ಟೋಸ್ಪೈರಾ ಇಲಿ ಅಂತ ಹೇಳಿದ್ವಲ್ಲ, ಲೆಪ್ಟೋಸ್ಪೈರಾ ಅನ್ನೋದೊಂದು ಬ್ಯಾಕ್ಟೀರಿಯಾ, ಅದು ಇಲಿಗಳ ಮೂತ್ರದಲ್ಲಿ ವಿಸರ್ಜನೆ ಆಗುತ್ತೆ. ಒಂದು ನಾಯಿ ಹೋಗಿ ಇಲಿ ಮೂತ್ರದೊಂದಿಗೆ ಸಂಪರ್ಕ ಬಂದಾಗ ಆ ನಾಯಿಗೆ ಬರುತ್ತೆ. ಸೊ ನಾಯಿಯ ಮೂತ್ರದಿಂದ ನಮಗೂ ಬರುತ್ತೆ. ಅದೃಷ್ಟವಶಾತ್ ಇದಕ್ಕೆ ಸೂಕ್ತ ಆಂಟಿಬಯೋಟಿಕ್ಸ್ ಕೊಟ್ರೆ ಕಾಯಿಲೆ ವಾಸಿ ಆಗುತ್ತೆ, ರೇಬಿಸ್ ತರ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ನಾಯಿಗಳಿಗೆ ಈ ಲೆಪ್ಟೋಸ್ಪೈರಾ ಬರದಂಗೆ ವ್ಯಾಕ್ಸಿನ್ ಇದೆ, ಲಸಿಕೆ ಹಾಕ್ಸಿದ್ರೆ ನಾಯಿಗಳಿಗೆ ಇಂಜೆಕ್ಷನ್ ಬರೋದು. ಸೊ ಈ ರೋಗದ್ದು ಅಂತ ತೊಂದರೆ ಇಲ್ಲ. ಅದ್ರ ಜೊತೆಗೆ ಒಂದು ಬ್ರುಸೊಲೋಸಿಸ್ ಅಂತ ಹೇಳಿದೆ, ಮುಖ್ಯವಾಗಿ ಮೇಕೆಗಳಲ್ಲಿ ಮತ್ತು ಹಸು ಎಮ್ಮೆಗಳಿಂದ ಮನುಷ್ಯನಿಗೆ ಬರೋ ಸಾಧ್ಯತೆಗಳು ಇರುತ್ತೆ. ಹಸು ಮತ್ತೆ ಮೇಕೆಗಳಲ್ಲಿ ಕೂಡ ಅಬಾರ್ಷನ್ ಆಗುತ್ತೆ, ಪ್ರೆಗ್ನೆಂಟ್ ಇರತಕ್ಕಂತ ಗರ್ಭ ಧರಿಸತಕ್ಕಂತ ರಾಸುಗಳು ಕಂದಾಗ್ತವೆ. ಇನ್ನು ಮನುಷ್ಯನಿಗೆ ಬಂದ್ರೆ, ಹೆಣ್ಮಕ್ಳಲ್ಲಿ ಬಂದ್ರೆ, ಪ್ರೆಗ್ನೆಂಟ್ ಇರತಕ್ಕಂತ ಹೆಣ್ಮಕ್ಳಿಗೆ ಅಬಾರ್ಷನ್ ಆಗುತ್ತೆ. ಸೊ ಈ ಅಂಶನ ಮನಗಂಡು ಸರ್ಕಾರ ಇವಾಗ ಬ್ರುಸೊಲೋಸಿಸ್ ಎರಡಿಕೇಶನ್ ಸ್ಕೀಮ್ ಅಂತ ಒಂದು ಮಾಡ್ಕೊಂಡಿದೆ, ನ್ಯಾಷನಲ್ ಪ್ರೋಗ್ರಾಮ್ ಅದು. ಅದು ಎಲ್ಲಾ ಹಸುಗಳಿಗೂ ನಾವು ಉಚಿತವಾಗಿ ಕಂದು ರೋಗ ನಿವಾರಣಾ ಲಸಿಕೆನ ಹಾಕ್ತೀವಿ. ನಮ್ಮ ಇಲಾಖೆ ವೈದ್ಯರು ಅವರ ಮನೆಗೆ ತೆರಳಿ ಹಸು ಮತ್ತು ಎಮ್ಮೆಗಳಿಗೆ ಕರುಗಳಿಗೆ ಹೆಣ್ಣು ಕರುಗಳಿಗೆ ವ್ಯಾಕ್ಸಿನ್ ಮಾಡ್ತಾರೆ. ಅದನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲದಕ್ಕೂ ಕಂದು ರೋಗದ ವಿರುದ್ಧ ಅಂದ್ರೆ ಬ್ರುಸೊಲೋಸಿಸ್ ವ್ಯಾಕ್ಸಿನ್ ಮಾಡಿದ್ರೆ ಈ ರೋಗ 100ಕ್ಕೆ 100 ನಾವು ತಡೆಗಟ್ಟಬಹುದು. ಇನ್ನೊಂದು, ಬ್ರುಸೊಲೋಸಿಸ್ ಗರ್ಭಪಾತ ಆಗಿರುತ್ತೆ ಒಂದು ಹಸುಗೆ, ಕರು ಹಾಕಿರ್ಬೋದು ಅಥವಾ ಗರ್ಭಪಾತ ಆದಾಗ ನಾವು ಪ್ಲೆಸೆಂಟ್ ಅಂತ ಏನ್ ಹೇಳ್ತೀವಿ ಆ ಪ್ಲೆಸೆಂಟಲ್ ಮೆಂಬ್ರೇನ್ಸ್ ಟಚ್ ಕಾಂಟ್ಯಾಕ್ಟ್ ಇಂದ ಮನುಷ್ಯನಿಗೆ ಬರುತ್ತೆ. ಅದ್ ನೋಡಿ ಪಶುವೈದ್ಯರು ಅದನ್ನ ಡಯಾಗ್ನೋಸ್ ಮಾಡ್ತಾರೆ. ಆಮೇಲೆ ರಕ್ತ ಪರೀಕ್ಷೆ ಮಾಡೋದ್ರಿಂದ ಆ ಕಾಯಿಲೆನ ಕಂಡುಹಿಡಿಬಹುದು. ಗರ್ಭಪಾತ ಆಗಿರೋ ಹಸುಗಳ ಆದಷ್ಟು ಗ್ಲೌಸ್ ಹಾಕೊಂಡು ಮುಟ್ಟೋದು ಒಳ್ಳೇದು. ಮತ್ತೆ ಹಸುಗಳ ಹಾಲನ್ನ ನಾವು ಕಾಯಿಸಿ ಕುಡಿಸೋದ್ರಿಂದ ಪ್ಯಾಶ್ಚರೈಸ್ಡ್ ಮಿಲ್ಕ್ ಬಳಸೋದ್ರಿಂದ ಈ ಕಾಯಿಲೆ ಬರೋದಿಲ್ಲ. ಈ ಬ್ರುಸೆಲೋಸಿಸ್ ಸಾಮಾನ್ಯವಾಗಿ ನಾವು ನೋಡಿದಂಗೆ ಕೆಲವು ಧಾರ್ಮಿಕ ದೇವಸ್ಥಾನ ಧಾರ್ಮಿಕ ಕಾರ್ಯಕ್ರಮ ಕೆಲವರು ಪ್ಯಾಶ್ಚರೈಸರ್ ಹಾಲಕ್ಕಿಂತ ಹಸು ಹಾಲಂತ ಕಾಯಿಸದೆ ಇರೋದಂಗೆ ಕುಡಿತಾರೆ. ಅದು ತಪ್ಪದು ವೈಜ್ಞಾನಿಕವಾಗಿ. ಈಗ ರೇಬಿಸ್ ಬಂದದಂತ ನಮಗೆ ಹೇಗೆ ಗೊತ್ತಾಗುತ್ತೆ, ಏನು ಲಕ್ಷಣಗಳು ಹೇಗಿರುತ್ತೆ ಅನ್ನೋದು? ರೇಬಿಸ್ ಕಾಯಿಲೆ ಅಂದ್ರೆ ಹುಚ್ಚು ನಾಯಿ ರೋಗ ಅಂದ್ರೆ ಹುಚ್ಚು ಹುಚ್ಚಾಗಾಡುತ್ತೆ ನಾಯಿ. ಸಪೋಸ್ ನಾಯಿ ಬಂದ್ರೆ ನಾಯಿಗೆ ಅದರ ಒಂದು ಬಿಹೇವಿಯರ್ ಬದಲಾವಣೆ ಆಗುತ್ತೆ. ಅದು ಸೌಮ್ಯವಾಗಿರ್ತಕ್ಕಂಥ ನಾಯಿ ಇದ್ದಕ್ಕಿದ್ದಂಗೆ ವೈಲ್ಡ್ ಆಗುತ್ತೆ. ಕೆಲವು ನಾಯಿಗಳು ವೈಲ್ಡ್ ಆಗಿರ್ತವೆ, ಅವು ಸೌಮ್ಯವಾಗುತ್ತವೆ. ಆಮೇಲೆ ಊಟ ಮಾಡೋದನ್ನ ನಿಲ್ಲಿಸ್ತವೆ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಜ್ವರ ಬರುತ್ತೆ, ಕಣ್ಣುಗಳು ಕೆಂಪಾಗಿರುತ್ತದೆ. ನೋಡಿದ್ರೆ ನಿಮಗೆ ಒಂಥರ ಕ್ರೂರ ದೃಷ್ಟಿ, ನೋಡಿದ್ರೆ ನಿಮಗೆ ಭಯ ಆಗಬೇಕು, ಆ ಥರ ಇರುತ್ತೆ. ಆಮೇಲೆ ಅವು ಸಿಕ್ಕಿದ ಪ್ರಾಣಿಗಳನ್ನ ಅಟ್ಟಿಸ್ಕೊಂಡು ಹೋಗೋದು, ಚೇಸ್ ಮಾಡ್ಕೊಂಡು ಹೋಗೋದು, ಒಂಥರ ಗುರಿ ಇಲ್ದಲೆ ಓಡೋದು, ಇವೆಲ್ಲ ಮಾಡೋದು. ಬಾಯಿಂದ ಯಥೇಚ್ಛವಾಗಿ ಜೊಲ್ ಸುರಿಸ್ತಾ ಇರ್ತಾರೆ. ಬೇರೆ ಯಾವುದೇ ಕಾಯಿಲೆಯಲ್ಲಿ ಅಥವಾ ಬೇರೆ ತೊಂದರೆ ಇದ್ರೆ ಜೊಲ್ ಬರುತ್ತೆ ಕೆಲವು ಸರಿ, ಆದರೆ ರೇಬಿಸ್ ಕಾಯಿಲೆ ಇರ್ತಕ್ಕಂಥ ನಾಯಿಗಳೆಲ್ಲ ಜೊಲ್ ಸುರಿಯೋದು ಅಧಿಕ ಪ್ರಮಾಣದಲ್ಲಿ ಬರುತ್ತೆ, ಅದು ನಿಲ್ಲದೆ ಇಲ್ಲ. ಒಂದ್ಸರಿ ಜೊಲ್ಲು ಪ್ರಾರಂಭ ಆಯ್ತು ಅಂದ್ರೆ ಅದು ನಿಲ್ಲ ಸಾಧ್ಯತೆ ಇರೋದಿಲ್ಲ. ಸೊ ಯಾವುದೇ ಪ್ರಾಣಿ ಮುಖ್ಯವಾಗಿ ನಾಯಿ ಜೊಲ್ ಸುಸ್ತಾ ಇದೆ ಅಂತಂದಾಗ ನಾವು ಬಹಳ ಹುಷಾರಾಗಿರ್ಬೇಕು. ಆಮೇಲೆ ಮನುಷ್ಯರಲ್ಲಿ ಹೈಡ್ರೋಫೋಬಿಯಾ ಅಂತ ಒಂದಿದೆ, ಅಂದ್ರೆ ನಾಯಿ ಕಡದ ಹುಚ್ಚು ನಾಯಿ ರೋಗ ಬಂದ್ರೆ ಅವ್ರಿಗೆ ನೀರು ನೋಡಿದ ತಕ್ಷಣ ಹೆದರ್ತಾರೆ. ಆ ಚಿಹ್ನೆ ಪ್ರಾಣಿಗಳಲ್ಲಿರಲ್ಲ, ಆದ್ರೆ ಮುಖ್ಯವಾಗಿ ಬೇರೆ ಜೋರಾಗಿ ಇದ್ ಮಾಡೋದು, ಸ್ಟಾರ್ಟಿಂಗ್ ಅವು ವ್ಯಗ್ರರಾಗ್ತವೆ, ಆಮೇಲೆ ಬರ್ತಾ ಬರ್ತಾ ಒಂದು ನರಮಂಡಲ ಜಾಸ್ತಿ ಅಫೆಕ್ಟ್ ಆದಾಗ ಪಾರ್ಶ್ವವಾಯಿಗೆ ತುತ್ತಾಗ್ತವೆ. ಹಿಂದಿನ ಕಾಲುಗಳು ಸಂಪೂರ್ಣವಾಗಿ ಪ್ಯಾರಲೈಸ್ ಆಗಿ ಎದ್ದಳದಂಗೆ ಆಗ್ತವೆ. ಹಸುಗಳು ಎಮ್ಮೆಗಳಲ್ಲೂ ಅಷ್ಟೇ, ಜೊಲ್ಲು ಜಾಸ್ತಿ ಸುರಿಸುತ್ತೆ, ಸುಮ್ಮನೆ ಸಿಕ್ಕಾಪಟ್ಟೆ ಅರ್ಚದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಎಷ್ಟೊಂದು ಸರಿ ಏನಾಗುತ್ತೆ, ಹೀಟಿಗೆ ಬಂದಿರೋದು ಬೆದೆಗೆ ಬಂದಿರೋ ಹಸು ಅಂತ ರೈತರು ಕನ್ಫ್ಯೂಸ್ ಮಾಡ್ಕೊಂತಾರೆ. ಅವಾಗ ಜಾಸ್ತಿ ಬೆದೆಗೆ ಬಂದಿರೋದು ಒಂದು 8 ಗಂಟೆಯಿಂದ 16 ಗಂಟೆ ಕಾಲ ಅದು ಹರಿಸ್ಕೊಳ್ತಾವ ಅಷ್ಟೇ ಹಸುಗಳು ಅಥವಾ ಎಮ್ಮೆಗಳು. ಅದಕ್ಕಿಂತ ಜಾಸ್ತಿ ಹರಿಸ್ತಾ ಇದೆ ಅಂದ್ರೆ ರೈತರು ಇಮಿಡಿಯೇಟ್ ಆಗಿ ಪಶುವೈದ್ಯರನ್ನ ಕಂಡು ಅದಕ್ಕೆ ತಪಾಸಣೆ ಮಾಡ್ಬೇಕಾಗತ್ತೆ. ಆಮೇಲೆ ಜೊಲ್ ಸುರಿಸ್ತಿದೆ ಅಂದ ತಕ್ಷಣ ಏನ್ ಮಾಡ್ತಾರೆ ರೈತರು, ಸಾಮಾನ್ಯವಾಗಿ ಬಾಯಲ್ಲಿ ಏನೋ ಸಿಕ್ಕಾಕೊಂಡಿದೆ, ಗಂಟಲಲ್ಲಿ ಏನೋ ಸಿಕ್ಕಾಕೊಂಡಿದೆ ಅಂತಂದೇಳಿ ಕೈ ಇಟ್ಟು ನೋಡಕ್ ಹೋಗ್ತಾರೆ. ಆ ಕೆಲಸನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಇತ್ತೀಚೆಗೆಲ್ಲ ನಾವು ಹಸುಗಳ ಮೇಕೆಗಳನ್ನ ಕಟ್ಟಿ ಮೇಯಿಸ್ತಿದ್ವಿ, ಬಟ್ ಇನ್ನೂ ಕೆಲವು ಕಡೆ ಅನೇಕ ಕಡೆ ಹೊರಗಡೆ ಬಿಟ್ಟು ಮೇಯಿಸ್ತಾರೆ. ಅವು ಬಿಟ್ಟು ಹೊರಗಡೆ ಮೇಯಬೇಕಾದ್ರೆ ಯಾವ್ದಾದ್ರು ಹುಚ್ಚು ನಾಯಿ ರೋಗ ಇರ್ತಕ್ಕಂಥ ನಾಯಿ ಕಡಿದಿರ್ಬೋದು ಅವಕ್ಕೆ. ಸೊ ಇವ್ರ ಗಮನಕ್ಕೆ ಬಂದಿರೋದಿಲ್ಲ. ಸೊ ಹಂಗಾಗಿ ನಾವು ಯಾವ್ದೇ ಜೊಲ್ ಸುರಿಸ್ತಾ ಇದೆ, ಮೇವು ತಿಂತ ಇಲ್ಲ ಅಂದ ತಕ್ಷಣ ಹತ್ತಿರದ ಪಶುವೈದ್ಯರನ್ನ ಕಂಡು ಅದು ತಪಾಸಣೆ ಮಾಡಿ ಅದು ರೇಬಿಸ್ ಮುಕ್ತ ಅಂತ ಅಂದ್ಮೇಲೆ ನಾವು ಇದು ಮಾಡೋದು. ಒಟ್ಟು ಜೊಲ್ಲಿನ ಸಂಪರ್ಕಕ್ಕೆ ನಾವು ಒಳಪಡಬಾರದು. ಈಗ ಮನುಷ್ಯರು ಈ ಒಂದು ಪ್ರಾಣಿಜನ್ಯ ರೋಗಗಳಿಂದ, ರೇಬಿಸ್ ಇರ್ಬೋದು ಮತ್ತೆ ಇತರೆ ಪ್ರಾಣಿಜನ್ಯ ರೋಗಗಳು ಏನು ತಾವು ಹೇಳಿದ್ರಲ್ಲ, ಇವುಗಳಿಂದ ರಕ್ಷಣೆ ಪಡೆಯೋದು ಹೇಗೆ? ಒಂದು ಸ್ವಚ್ಛತೆ ನೈರ್ಮಲ್ಯತೆ ಕಾಪಾಡುದು. ನಾವು ಯಾವುದೇ ಪ್ರಾಣಿಗಳನ್ನ ಸಂಪರ್ಕಕ್ಕೆ ಬಂದಾಗ ಕೈಗಳನ್ನ ಸೋಪಿನ ದ್ರಾವಣದಿಂದ ತೊಳಿಬೇಕು ಒಂದು. ಆಮೇಲೆ ರೇಬಿಸ್ಗೆ ಲಸಿಕೆ ಇದೆ. ಸೊ ನಾವು ಸಾಕು ಪ್ರಾಣಿಗಳು ನಾಯಿ ಇರ್ಬೋದು ಬೆಕ್ಕಿರ್ಬೋದು ಈ ವರ್ಷ ಹಾಕ್ಸಿದೀವಿ ಅಂತ ಹೇಳ್ತಾರೆ, ಮತ್ತೆ ಮುಂದ್ ವರ್ಷ ಅಷ್ಟೇ ಅಂದ್ಲ, ಮೊದಲನೇ ವರ್ಷ ಹಾಕ್ಸಿದಾಗ ಒಂದು ತಿಂಗಳ ನಂತರ ಮತ್ತೆ ಬೂಸ್ಟರ್ ಡೋಸ್ ಲಸಿಕೆ ಅಂತ ಹಾಕ್ಸ್ಬೇಕು. ಆಮೇಲೆ ಬದುಕಿರೋವರೆಗೂ ಪ್ರತಿ ವರ್ಷ ಕಡ್ಡಾಯವಾಗಿ ಲಸಿಕೆ ಹಾಕ್ಸ್ಬೇಕು. ಇದರಿಂದ ರೇಬಿಸ್ ರೋಗ ಸಂಪೂರ್ಣವಾಗಿ ನಿರ್ಮೂಲನೆ ಆಗ್ಬೋದು. ಅಂತ ಎಲ್ಲ ನಾಯಿಗಳಿಗೆ ನಾವು ಲಸಿಕೆ ಹಾಕಿದ್ವಿ ಅಂದ್ರೆ 100% ರೇಬಿಸ್ ಮುಕ್ತ ಆಗುತ್ತೆ. ಇವಾಗ ಕೇಂದ್ರ ಸರ್ಕಾರ ಕೂಡ 2025 ಭಾರತನ ರೇಬಿಸ್ ಮುಕ್ತ ರಾಷ್ಟ್ರ ಮಾಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನ ಪಡ್ತಿದೆ. ಸೊ ಅದಕ್ಕೆಲ್ಲಾನು ರೈತರಿರ್ಬೋದು, ಸಾಕುಪ್ರಾಣಿಗಳು ಮಾಲೀಕರಿರ್ಬೋದು, ಸಾರ್ವಜನಿಕರು ಎಲ್ಲರೂ ಕೈ ಜೋಡಿಸಿದ್ರೆ ಸಂಪೂರ್ಣವಾಗಿ ಅದು ಗೌರ್ಮೆಂಟ್ ಇಂದ ಉಚಿತವಾಗಿ ಸಿಕ್ಕಾಗ ಉಚಿತ ಲಸಿಕೆ, ಇಲ್ಲ ಅದು ಅವೈಲಬಲ್ ಇಲ್ದಾಗ ಅವರು ಅದನ್ನ ಬರೆಸಿ ವೆಚ್ಚನ ವ್ಯಾಕ್ಸಿನ್ ಮಾಡಿಸೋದು ಬಹಳ ಸೂಕ್ತ. ಇದರಿಂದ ನಾವು ರೇಬಿಸ್ನ ತಡೆಗಟ್ಟಬಹುದು. ಅದೇ ತರ ಇನ್ನೊಂದು ಲೆಪ್ಟೋಸ್ಪೈರಾ ಅಂತ ಕಾಯಿಲೆ ಹೇಳಿದೆ, ಅದಕ್ಕೂ ಲಸಿಕೆ ಇದೆ. ನಾಯಿಗಳಿಗೆ ಲಸಿಕೆ ಮಾಡಿಸೋದ್ರಿಂದ ರೋಗನ ತಡೆಗಟ್ಟಬಹುದು. ಮತ್ತೆ ಇಲಿಗಳ ಓಡಾಟನ ನಾವು ಕಂಟ್ರೋಲ್ ಮಾಡಬೇಕು. ಇಲಿಗಳಿಂದ ಮೂತ್ರದಿಂದ ಈ ಕಾಯಿಲೆ ಬರುತ್ತೆ. ಸೊ ಅದನ್ನ ಅದು ಅಲ್ಲ ಅಂದ್ರೆ ಸ್ವಚ್ಛತೆ ಮುಖ್ಯ. ಇಲಿಗಳು ಯಾವಾಗ ಬರ್ತದೆ, ನಾವೇನ ನಾವು ತಿನ್ನ ಐಟಮ್ಗಳನ್ನ ಇಟ್ಟಾಗ ಆಮೇಲೆ ಚಿಲ್ದಾಗ ಬರುತ್ತೆ. ಸೊ ಇಲಿಗಳು ಓಡಾಡಿರೋ ಜಾಗನ ರೆಗ್ಯುಲರ್ ಆಗಿ ನಾವು ಕ್ರಿಮಿನಾಶಕ ಬಳಸಿ ಸ್ವಚ್ಛ ಮಾಡೋದ್ರಿಂದ ಆ ಕಾಯಿಲೆನ ತಡೆಗಟ್ಟಬಹುದು. ಅಂದ್ರೆ ಪ್ರಾಣಿಗಳ ಮೇಲೆ ಉಣ್ಣೆ ಇದ್ರೆ ಪರೋಪಜೀವಿ ನಿಯಂತ್ರಕ ಔಷಧಿಗಳನ್ನ ಬಳಸಿ ನಾವು ಅವುಗಳ ಸಂಪರ್ಕಕ್ಕೆ ಬರ್ದಂಗೆ, ಆಮೇಲೆ ಪ್ರಾಣಿಗಳನ್ನ ಹೆಚ್ಚು ಸಂಪರ್ಕ ಬರ್ದಂಗೆ, ಪ್ರಾಣಿಗಳ ಜೊಲ್ಲು ನಮ್ಮ ಮೈಗೆ ತಾಗದಂಗೆ ಅವೆಲ್ಲ ನಾವು ಎಚ್ಚರ ವಹಿಸಬೇಕಾಗುತ್ತೆ. ಎಷ್ಟೇ ಪ್ರೀತಿ ಇದ್ರು ಪ್ರಾಣಿಗಳು ಅವು ಜೀವಿಗಳೇ, ಅವು ಇವತ್ತು ಅಟ್ಯಾಚ್ಮೆಂಟ್ ಭಾವನಾತ್ಮಕ ಆಗಿದ್ದಾವೆ. ಅದು ನಾವು ಅದನ್ನ ಭಾವನೆಗಳು ತೋರಿಸಬೇಕಾದ್ರೆ ತೋರಿಸಬೇಕು. ಅಟ್ ದಿ ಸೇಮ್ ಟೈಮ್ ನಾವು ವೈಜ್ಞಾನಿಕವಾಗಿ ನಮ್ಮ ಸುರಕ್ಷತೆ ಮತ್ತು ಜಾಗ್ರತೆಯನ್ನು ನಾವು ವಹಿಸಬೇಕಾಗತ್ತೆ. ಅದು ಕಡಿತಕ್ಕಂಥ ನಾಯಿ ಇದ್ರೆ ಅದನ್ನ ಆದಷ್ಟು ಹೊರಗೆ ಬಿಡಬಾರ್ದು, ಫ್ರೆಂಡ್ಲಿ ಇರೋ ನಾಯಿ ಇದ್ರೆ ಇದು ಬಿಡಬೇಕು. ಎಲ್ಲ ನಾಯಿಗಳಿಗೂ ಆದಷ್ಟು ವ್ಯಾಕ್ಸಿನ್ ಮಾಡಿಸ್ಬೇಕು. ಆಮೇಲೆ ಬ್ರುಸೋಲಸಿಸು ಅಂತ ಕಂದು ಏನು ಅಬರ್ಷನ್ ಆಗ್ತಕ್ಕಂಥ ಕಾಯಿಲೆಗಳು ಬರ್ದಂಗೆ ಹಾಲನ್ನು ಕಾಯಿಸಿ ಕುಡಿಯೋದು ನಾವು ಅನೇಕ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಆಮೇಲೆ ಚರ್ಮ ರೋಗನು ಬರುತ್ತೆ ನಾಯಿಗಳು ಮತ್ತೆ ಹಸುಗಳಿಂದ, ಸ್ಕೇಬಿಸ್ ಅಂತ ಬರುತ್ತೆ. ಆ ಚರ್ಮ ರೋಗ ಬಂದಿರತಕ್ಕಂಥ ನಾಯಿಗಳ ತುಂಬಾ ನಿಕಟವಾದ ಸಂಪರ್ಕ ಹೊಂದಿದಾಗ ಮಾತ್ರ ಬರುತ್ತೆ, ಸುಮ್ಮನೆ ಮುಟ್ಟಿದಾಗ ಬರೋದಿಲ್ಲ. ಅವುಗಳಿಗೆ ಸೂಕ್ತ ಟ್ರೀಟ್ಮೆಂಟ್ ಕೊಡಿಸೋದು, ನಾವು ಆದಷ್ಟು ಅವುಗಳೊಂದಿಗೆ ಸಂಪರ್ಕನ ಕಡಿಮೆ ಅವಧಿಗೆ ಸೀಮಿತಗೊಳಿಸಿದಾಗ ಆ ಕಾಯಿಲೆಗಳು ನಮಗೆ ಬರೋದಿಲ್ಲ. ಈಗ ತಾವು ಹೇಳಿರಿ ಸರ್, ವ್ಯಾಕ್ಸಿನ್ ಹಾಕ್ಸೋದು ಬಹಳ ಮುಖ್ಯ ಅಂತಂತೇಳಿ. ಕೆಲವರು ಸಾಕು ಪ್ರಾಣಿಗಳಿಗೆ, ಈಗ ಬೆಕ್ಕಿರ್ಬೋದು ನಾಯಿ ಇರ್ಬೋದು, ಇಂತ ಸಾಕು ಪ್ರಾಣಿಗಳಿಗೆ ಜವಾಬ್ದಾರಿ ತಗೊಂಡು ಹಾಕಿಸ್ತಾರೆ. ಆದ್ರೆ ನಮ್ಮಲ್ಲಿ ನಗರ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಇರ್ಬೋದು ಸಾರ್ವಜನಿಕವಾಗಿ ಬೀದಿ ನಾಯಿ ಅಂತ ನಾವು ಹೇಳ್ತೀವಿ, ಮಾಹಿತಿ ಇರೋದು ಅಂತವಕ್ಕ ಅವ್ರು ಹಾಕ್ಸೋದಿಲ್ಲ. ಪ್ರಾಕ್ಟಿಕಲ್ ಆಗಿರತಕ್ಕಂಥ ಒಂದು ಸಮಸ್ಯೆ ಇದು. ಬೆಂಗಳೂರು ಮಹಾನಗರದಲ್ಲೇನೋ BBMP ಇಂದ ಬೀದಿ ನಾಯಿಗಳಿಗೂ ಉಚಿತವಾಗಿ ಪ್ರತಿ ವರ್ಷ ವ್ಯಾಕ್ಸಿನ್ ಮಾಡ್ತಾ ಇದ್ದಾರೆ. ಇವಾಗ ಅದನ್ನ ಎಲ್ಲಾ ನಗರ ಪ್ರದೇಶಗಳಿಗೂ ನಗರಸಭೆಯವರ ವ್ಯಾಪ್ತಿಗೆ ತಂದು ನಗರಸಭೆ ಮೂಲಕ ಪಶುವೈದ್ಯರನ್ನ ಬಳಸ್ಕೊಂಡು ಎಲ್ಲಾ ಬೀದಿ ನಾಯಿಗಳಿಗೂ ವ್ಯಾಕ್ಸಿನ್ ಮಾಡಿಸ್ಕೋಬೇಕು ಅಂತ ಈಗ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದೇ ರೀತಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಯಿಂದ ಬೀದಿ ನಾಯಿಗಳಿಗೆ ಅಲ್ಲಿರೋ ಸಾರ್ವಜನಿಕರು ಸಹಕಾರ ನೀಡಿದರೆ ಅವುಗಳನ್ನ ಹಿಡಿದು ಅವಕ್ಕೂ ವ್ಯಾಕ್ಸಿನ್ ಮಾಡೋದ್ರಿಂದ ನಾವು ಈ ರೋಗನ ತಡೆಗಟ್ಟಬಹುದು. ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಳ ಸುಲಭ ಅಂತ ಹೇಳ್ಬೋದು, ಯಾಕಂದ್ರೆ ಅಲ್ಲಿ ಬೀದಿ ನಾಯಿ ಟೈಪ್ ಇದ್ರೆ ಅವ್ರು ಸಾಕಿರ್ತಾರೆ. ಆದ್ರೆ ಸಿಟಿಯಲ್ಲಿ ಆಗಲ್ಲ, ಸಿಟಿ ನಗರ ಪ್ರದೇಶದಲ್ಲಿ. ಹಾಗಾಗಿ ಬೆಂಗಳೂರಲ್ಲಿ ಏನ್ ಮಾಡಿದರೆ ಎಲ್ಲ ಅದಕ್ಕೆ ಒಂದು ಅನೇಕ ಸ್ವಸಹಾಯ ಸಂಘಗಳು NGOಗಳ ಸಹಕಾರನ ಪಡ್ಕೊಂಡ್ಬಿಟ್ಟು ಅದಕ್ಕೆ ಆದ ಒಂದು ಸಿಬ್ಬಂದಿನ ನೇಮಕ ಮಾಡಿಕೊಂಡು ನಾಯಿ ಹಿಡಿಯೋರ್ನ ಮಾಡ್ತಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಇದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಕಷ್ಟದ ಕೆಲಸ. ನಮ್ಮ ಹತ್ರ ಅನೇಕ ಜನರು ಬರ್ತಾರೆ ಬೀದಿ ನಾಯಿಗಳಿಗೆ ಕಾಯಿಲಾದಾಗ, ಅವ್ರು ಯಾರೋ ಒಬ್ರು ಬರ್ತಾರೆ ಪ್ರಾಣಿಗಳ ಮೇಲೆ ಪ್ರೀತಿ ಇರೋರು ತಗೊಂಡ್ಬರ್ತಾರೆ, ಅದಕ್ಕೆ ನಾವು ಚಿಕಿತ್ಸೆ ಕೊಡ್ತೀವಿ. ಆದರೆ ಈ ತರ ಸಾಮೂಹಿಕವಾಗಿ ವ್ಯಾಕ್ಸಿನ್ ಮಾಡಬೇಕು ಅಂದಾಗ ಇದು ಒಬ್ರು ಮಾಡ್ತಕ್ಕಂಥ ಕೆಲಸ ಅಲ್ಲ, ಇಡೀ ಸಮುದಾಯನೇ ಆ ಜವಾಬ್ದಾರಿ ಹೊರಿಸಬೇಕಾಗುತ್ತೆ. ಈಗ ತಮ್ಮ ಇಲಾಖೆಯಿಂದ ಏನಾದರೂ ಈ ಚುಮ್ಮದ್ದು ಹಾಕ್ಸೋದು ಅಥವಾ ಅಂದ್ರೆ ವ್ಯಾಕ್ಸಿನೇಷನ್ ಹಾಕ್ಸುವಂತ ಕೆಲಸ ಇದೆಯಾ? ಪ್ರತಿ ವರ್ಷ ಏನ್ ಜುಲೈ ತಿಂಗಳಲ್ಲಿ ಎಷ್ಟು ಸಾಧ್ಯ ಆದಷ್ಟು ನಾಯಿ ಮತ್ತು ಬೆಕ್ಕುಗಳಿಗೆ ಉಚಿತವಾಗಿ ವ್ಯಾಕ್ಸಿನ್ ನ ಆಂಟಿರೇಬಿಸ್ ವ್ಯಾಕ್ಸಿನ್ ನ ಮಾಡ್ತಾ ಇದೀವಿ ಪ್ರತಿ ವರ್ಷ. ಮತ್ತು ಬೇರೆ ಸಂದರ್ಭಗಳಲ್ಲಿ ಅನುದಾನ ಬಿಡುಗಡೆದಾಗ್ಲೂ ಕೂಡ ಆಂಟಿರೇಬಿಸ್ಗೆ ವ್ಯಾಕ್ಸಿನ್ ಶಿಬಿರಗಳನ್ನ ನಮ್ಕೊಂಡು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇಲಾಖೆಯಿಂದ ಅತಿ ಕಡಿಮೆ ದರದಲ್ಲಿ ಆಂಟಿರೇಬಿಸ್ ವ್ಯಾಕ್ಸಿನ್ ನ ಸರ್ಕಾರ ಕೊಡ್ತಾ ಇದೆ. ನಾವು ಅದೇ ಸೇಮ್ ವ್ಯಾಕ್ಸಿನ್ ಹೊರಗಡೆ ಇನ್ನೂ ಜಾಸ್ತಿ ರೇಟ್ ಇರೋದು, ನಮ್ಮ ಇಲಾಖೆಯಲ್ಲಿ ಬಹಳ ರೀಸನಬಲ್ ದರದಲ್ಲಿ ವ್ಯಾಕ್ಸಿನ್ ಸಿಗುತ್ತೆ. ಅದನ್ನ ಬಳಸಿ ಎಲ್ಲಾ ಸಾಕಿರೋ ಎಲ್ಲಾ ಬೆಕ್ಕಿರ್ಬೋದು ನಾಯಿ ಇರ್ಬೋದು, ಬಹಳ ಜನಗಳು ನಾವು ಹೇಳಿದಾಗ ಬೆಕ್ಕಿಗೂ ಮಾಡಿಸ್ಬೇಕಾ ಸರ್ ವ್ಯಾಕ್ಸಿನ್ ಅಂತ ಕೇಳ್ತಾರೆ. ನಾಯಿ ಮತ್ತು ಬೆಕ್ಕು ಎರಡಕ್ಕೂ ಲಸಿಕೆನ್ ಮಾಡಿಸ್ಬೇಕು, ಪ್ರತಿ ವರ್ಷನೂ ಮಾಡಿಸ್ಬೇಕು. ಈಗ ನಾವು ಸಾಕು ಪ್ರಾಣಿಗಳಂದ್ರೆ ಈಗ ನಾಯಿ ಇರ್ಬೋದು ಅಥವಾ ಬೆಕ್ಕಿರ್ಬೋದು, ಹಸು, ಎಮ್ಮೆ, ಕುರಿ, ಮೇಕೆ, ಇವುಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳು ಬರ್ತಾವೆ, ಬೇರೆ ಸಮಸ್ಯೆಗಳು ಯಾವ್ಯಾವ ಬರ್ತಾವೆ ಮತ್ತೆ ಹೇಗೆ ನಿಯಂತ್ರಣ ಮಾಡಬಹುದು? ಇದುವರೆಗೂ ನಾನು ಇವಾಗಲೇ ಹೇಳಿದೆ, ವೈರಸ್ ಇಂದ ಬರ್ತದೆ, ಬ್ಯಾಕ್ಟೀರಿಯಾಗಳಿಂದ ಬರ್ತದೆ, ಮತ್ತೆ ಸ್ಕಿನ್ ಚರ್ಮರೋಗದಿಂದ ಬರತಕ್ಕಂಥ ಶಿಲೀಂಧ್ರಗಳ ರಕ್ತ, ಆಮೇಲೆ ಇನ್ನೊಂದು ರಿಕೆಟ್ಸಿಯಾ ಅಂತ ಬರುತ್ತೆ, ಅದು ಕೂಡ ಹಸುಗಳ ಮೇಲೆ ಉಣ್ಣೆ ರಿಕೆಟ್ಸಿಯಾ ಅಂತ ಒಂದು ಆರ್ಗ್ಯಾನಿಸಮು ಹಸುಗಳ ರಕ್ತಗಳಲ್ಲಿ ಇರುತ್ತದೆ. ಆ ರಕ್ತನ ಉಣ್ಣೆ ಕಡ್ದಾಗ ಆ ಉಣ್ಣೆ ಇನ್ನೊಬ್ಬರಿಗೆ ಮನುಷ್ಯರಿಗೆ ಕಚ್ಚಿದಾಗ ಆ ರಿಕೆಟ್ಸಿಯಾ ಅನ್ನೋದೊಂದು ಬರುತ್ತೆ ಕಾಯಿಲೆ. ಅದಕ್ಕೆ ಒಂದು ಸರಳವಾದ ಚಿಕಿತ್ಸೆ ಇದೆ, ನಮ್ಮ ಡಾಕ್ಟರ್ಗಳಿಗೂ ಒಂದಿಬ್ಬರು ಮೂವರಿಗೆ ಬಂದಿತ್ತು ಕಾಯಿಲೆ ಟ್ರೀಟ್ಮೆಂಟ್ ಮಾಡಿದಾಗ ರಿಕೆಟ್ಸಿಯಾ ಅನ್ನೋ ಜ್ವರ, ಅದು ಬ್ಲಡ್ ಟೆಸ್ಟ್ ಮಾಡಿದಾಗ ಮಾತ್ರ ಗೊತ್ತಾಗೋದು. ಅವರು ಡಾಕ್ಟರ್ ಹೋಗಿ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ತಗೊಂಡ್ರು, ಒಂದ್ ದಿವಸ ತಗೊಂಡ್ರು, ಎರಡು ದಿವಸ, ಮೂರು ದಿವಸ ತಗೊಂಡ್ರು, ಡೆಂಗ್ಯೂ ಫೀವರ್ ಎಲ್ಲಾ ಟೆಸ್ಟ್ಗಳು ಮಾಡಿದ್ರು, ಎಲ್ಲ ನೆಗೆಟಿವ್ ಬಂತು. ಆಮೇಲೆ ವೆಟರ್ನರಿ ಡಾಕ್ಟರ್ ಅಂದಾಗ ಹಿಂಗ್ ಚಾನ್ಸಸ್ ಇದೆ ಅಂತ ಹೋಗಿ ರಿಕೆಟ್ಸಿಯಾ ಅನ್ನೋದಕ್ಕೆ ಟೆಸ್ಟ್ ಮಾಡಿದಾಗ ರಿಕೆಟ್ಸಿಯಾ ರೋಗ ಕಂಡು ಬಂತು. ಅದಕ್ಕೆ ಸರಳವಾಗಿ ದಿವಸಕ್ಕೊಂದೇ ಒಂದು ಟ್ಯಾಬ್ಲೆಟ್ ಒಂದ್ 5 ದಿವಸ ತಗೊಂಡ್ರೆ ವಾಸಿ ಆಯ್ತು. ಅದು ತಗೊಳ್ಳದೆ ಇದ್ರೆ ಚಿಕಿತ್ಸೆ ಕಷ್ಟ ಆಗಿರೋದು. ಅದೇ ತರ ಬ್ರುಸಲಸಿಸ್ ಅದೂ ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಗಂಡಸರಲ್ಲಿ ಸುಮ್ಮನೆ ಕಾಲು ನೋವುಗಳು ಬರ್ತದೆ, ಕೀಲು ನೋವು ಬರ್ತದೆ, ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಅದ್ರ ಜೊತೆಗೆ ವೈರಸ್ಸು ಬ್ಯಾಕ್ಟೀರಿಯಾ ಬಿಟ್ಟು ಈ ಪರೋಪಜೀವಿಗಳು ಅಂತ ಹೇಳ್ತೀವಿ ಪ್ಯಾರಾಸೈಟ್ಸ್, ಅದು ಕೂಡ ಬಹಳ ಡೇಂಜರಸ್, ಪಶು ಸಂಗೋಪನೆ ಇಲಾಖೆಯಲ್ಲಿರೋರ್ಗೂ ಸಾಧ್ಯತೆ ಜಾಸ್ತಿ. ಆಮೇಲೆ ಈ ಕಸಾಯಿಖಾನೆಗಳು ಸ್ವಚ್ಛತೆ ಕಾಪಾಡದಿದ್ರು ಬರುತ್ತೆ, ಅಂದ್ರೆ ಕುರಿ ಮೇಕೆಗಳಿಗೆ ಲಾಡಿ ಹುಳುಗಳು ಅಂತ ಏನ್ ಹೇಳ್ತೀವಿ, ಟೇಪ್ ವರ್ಮ್ಸ್ ಅಂತ ಹಿಂಗೆ ಹೇಳ್ತೀವಿ, ಅದು ಕುರಿ ಮೇಕೆಗಳಿಗೆ ಇತ್ತು ಅಂದ್ರೆ ಆ ಮಾಂಸನ ಸರಿಯಾಗಿ ಸಂಸ್ಕರಿಸದೆ ನಾವು ಬಳಸಿದಾಗ ಆ ತಿಂದಿರೋರಿಗೂ ಬರುತ್ತೆ. ಆಮೇಲೆ ನಾಯಿಗಳಲ್ಲೂ ಕೂಡ ಲಾಡಿ ಹುಳು ಅಂತಂದ್ರೆ ಟೇಪ್ ವರ್ಮ್ಸ್ ಅಂತ ಹೇಳ್ತೀವಿ. ನಾಡೆ ನಾವು ರೆಗ್ಯುಲರ್ ಆಗಿ ನಾವು ಅದಕ್ಕೆ ಹಾಗಾಗಿ ಕುರಿ ಮೇಕೆಗಳಿಗೆ, ಹಸು ಕರುಗಳಿಗೆ, ನಾಯಿ ಬೆಕ್ಕುಗಳಿಗೆ ನಿಯಮಿತವಾಗಿ ಕಾಲಕಾಲಕ್ಕೆ ಒಂದು 3 ತಿಂಗಳಿಗೆ ಒಂದ್ಸರಿ ಡಿವರ್ಮಿಂಗ್ ಅಂತ ಮಾಡ್ತೀವಿ, ಅಂದ್ರೆ ಜಂತುನಾಶಕ ಔಷಧಿಗಳನ್ನ ಕೊಡ್ತೀವಿ ಅಂತ ಅಡ್ವೈಸ್ ಮಾಡ್ತೀವಿ. ಅದೇ ತರ ಎಲ್ಲರೂ ಸಾಕಿರೋರು ಮಾಡ್ತಾರೆ. ಈ ಜಂತುನಾಶಕ ಔಷಧಿ ಕೊಡ್ಲಿಲ್ದಾಗ ಈ ಲಾಡಿ ಹುಳುಗಳು ದೇಹದಲ್ಲಿ ಸೇರ್ಕೊತವೆ. ಅದು ಮೆದುಳಲ್ಲಿ ಸೇರ್ಕೋಬಹುದು, ಲಿವರ್ ಅಲ್ಲಿ ಸೇರ್ಕೋಬಹುದು, ಶ್ವಾಸಕೋಶದಲ್ಲಿ ಸೇರ್ಕೋಬಹುದು, ಇಂಟೆಸ್ಟೈನ್ ಅಲ್ಲಿ ಇರ್ಬೋದು, ಅಲ್ಲೆಲ್ಲ ಗಡ್ಡೆಗಳಾಗ್ತವೆ. ಲಾಡಿ ಹುಳುಗಳು ಮೊಟ್ಟೆಗಳನ್ನ ಇಡ್ತದೆ, ಮಲದೊಂದಿಗೆ ವಿಸರ್ಜನೆ ಆಗ್ತದೆ. ನಾಯಿಗಳ ಮಲ ಇರ್ಬೋದು, ಸಗಣಿ ಇರ್ಬೋದು, ಅಥವಾ ಕುರಿ ಮೇಕೆಗಳ ಪಿಚಿಕೆ ಇರ್ಬೋದು, ಅವುಗಳೊಂದಿಗೆ ನಾವು ಮುಟ್ಟಿ ನಾವು ಸರಿಯಾಗಿ ಕೈ ತೊಳ್ಕೊಳ್ಳದಲೆ ಸಂಪರ್ಕಕ್ಕೆ ಬಂದು ಊಟ ಮಾಡಿದಾಗ ಅಥವಾ ನಾವು ಎಲ್ಲೋ ಪಾರ್ಕಲ್ಲಿ ಕುತ್ಕೊಂಡು ಕೆಲವರು ತಿಂತಾ ಇರ್ತಾರೆ, ಸಾಮಾನ್ಯರಿಗೇನು ಪಾರ್ಕಲ್ಲಿ ಕುತ್ಕೊಂಡಾಗ ಹುಲ್ಕಡ್ಡಿನ ತಗೊಂಡು ಬಾಯಿ ಇಟ್ಕೊಂತಾರೆ. ಅದು ಯಾವ್ದೋ ಒಂದ್ ನಾಯಿ ಲಾಡಿ ಹುಳು ಟೇಪರ್ಮ್ ಇನ್ಫೆಕ್ಷನ್ ಆಗಿರೋ ನಾಯಿ ಅಲ್ಲಿ ಮಲ ವಿಸರ್ಜನೆ ಮಾಡಿರುತ್ತೆ ಅಂತ ಇಟ್ಕೊಳ್ಳಿ, ನಮಗೆ ಕಣ್ಣಿಗೆ ಕಾಣಲ್ಲ. ಅದು ಮೊಟ್ಟೆ ಅಲ್ಲಿರುತ್ತೆ, ಆ ಹುಲ್ಲು ಕಡ್ಡಿನ ಬಾಯಿಗೆ ಇಟ್ಕೊಂಡಾಗ ಮೊಟ್ಟೆ ಒಳಗೋಗುತ್ತೆ. ಇದಾಗಿರೋದು ಅನೇಕ ಆಗಿರೋ ಇವು ನಾನು ಇನ್ಸಿಡೆಂಟ್ ಹೇಳ್ತಿರೋದು. ಅವರಿಗೆ ಒಳಗಡೆ ಟೇಪರ್ಮ್ಸ್ ಡೆವಲಪ್ ಆಗ್ಬಿಟ್ಟು ಗಡ್ಡೆಗಳಾಗ್ತದೆ, ಟೇಪರ್ಮ್ ಸಿಸ್ಟ್ಸ್ ಅಂತ ಹೇಳ್ತೀವಿ ನಾವು. ಅದು ಮೆದುಳಲ್ಲಾದ್ರೆ ಬಹಳ ತೊಂದರೆ, ಮನುಷ್ಯ ಮೂರ್ಛೆ ಹೋಗಬಹುದು, ಸಂಪೂರ್ಣವಾಗಿ ಪ್ರಜ್ಞೆ ತಪ್ಪಬಹುದು. ಸೇಮ್ ಪ್ರಾಣಿಗಳಲ್ಲೂ ಅದೇ ಆಗುತ್ತೆ, ಮನುಷ್ಯರಲ್ಲೂ ಅದೇ ಆಗುತ್ತೆ, ಲಿವರ್ ಪ್ರಾಬ್ಲಮ್ ಆಗ್ಬೋದು. ಸೊ ಅದಕ್ಕೆ ನಾವು ನೈರ್ಮಲ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಸ್ವಚ್ಛತೆಗೆ ಗಮನ ಹರಿಸಬೇಕು, ಆಗಾಗ ಕೈಗಳನ್ನು ಶುದ್ಧವಾಗಿ ಕೈ ತೊಳ್ಕೋಬೇಕು. ಮತ್ತು ಪ್ರಾಣಿಗಳಿಗೆ, ಸಾಕು ಪ್ರಾಣಿಗಳು ಇರ್ಬೋದು, ನಮ್ಮ ಹಸು ಕುರಿ ಮೇಕೆಗಳಿರ್ಬೋದು, ಅವಕ್ಕೆ ಕಾಲಕಾಲಕ್ಕೆ ಜಂತುನಾಶಕ ಔಷಧೋಪಚಾರ ಮಾಡಿದ್ರೆ ನಾವೂ ಹೆಲ್ತಿ ಆಗಿರ್ತೀವಿ, ಜೊತೆಗೆ ಅವು ತಿಂದು ಅವುಗಳ ಬೆಳವಣಿಗೆಗೆ ಅಡ್ಡೆ ಆಗುತ್ತೆ. ಈ ಪರೋಪಜೀವಿಗಳೇನ್ ಮಾಡ್ತವೆ, ನಮಗೆ ಕಾಯಿಲೆ ಬರೋದಲ್ಲದೆ ತಿಂದಿದ್ದ ಆಹಾರ ಅವು ತಿಂತದೆ. ಸೊ ಅವು ಬೆಳವಣಿಗೆ ಆಗಲ್ಲ, ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ, ವೀಕ್ನೆಸ್ ಆಗ್ತದೆ. ಹಾಗಾಗಿ ಕರೆಕ್ಟ್ ಆಗಿ ಜಂತುನಾಶಕ ಔಷಧ ಬಹಳ ಸರಳವಾದ ಅಂಶ. ಇದನ್ನ ಮಾಡೋದ್ರಿಂದ ನಾವು ಅನೇಕ ದುಷ್ಪರಿಣಾಮಗಳನ್ನ ತಡೆಗಟ್ಟಬಹುದು. ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ರೆ, ಸಾಕಷ್ಟು ಜನರು ಕಾರ್ಯಕ್ರಮ ಕೇಳ್ತಿರ್ತಾರೆ, ಅವರು ಇದರ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳೋಣ. ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ನಮ್ಮ ಕೇಳೋರಿಗೆ ಬೇಕಂದ್ರೆ ಅವರು ಎಲ್ಲಿ ಸಂಪರ್ಕ ಮಾಡಬೇಕಾಗುತ್ತೆ? ದೂರವಾಣಿ ಸಂಖ್ಯೆ ಇದ್ರೆ ಇನ್ನೂ ಅನುಕೂಲ. ನಮ್ದು 222-824 ಲ್ಯಾಂಡ್ ಲೈನ್ ಇದೆ ಸರ್ ಚಿತ್ರದುರ್ಗ. ನಮ್ದು ನಂಬರ್ 9448589111 ಸರ್. ಡಾಕ್ಟರ್ ಹರೀಶ್ ಚಿತ್ರದುರ್ಗ ಪಶು ಆಸ್ಪತ್ರೆ. ಸಹಾಯವಾಣಿ ಅಂತ ಒಂದಿದೆ ಪಶು ಸಂಗೋಪನೆದು, 8277-100-200. ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ರೇಬಿಸ್ ಮತ್ತು ಇತರೆ ಪ್ರಾಣಿಜನ್ಯ ರೋಗಗಳ ಲಕ್ಷಣಗಳು ಹಾಗೂ ಅವುಗಳ ನಿಯಂತ್ರಣ ಕುರಿತು ಚಿತ್ರದುರ್ಗದ ಪಶುಸಂಗೋಪನಾ ಇಲಾಖೆಯ ಪಾಲಿಕ್ಲಿನಿಕ್ನ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ಎನ್ ಹರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ವಿ. ಇದುವರೆಗೂ ಈ ಸಂದರ್ಶನವನ್ನು ನಡೆಸಿದವರು ಬಿ ಸಿದ್ದಣ್ಣ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಅಮರನಾಥ ಯಾತ್ರಾ ಪರ್ ಜಾನೆ ವಾಲೆ ಶ್ರದ್ಧಾಲುವೋ ಕೆ ಲಿಯೆ ಕುಛ್ ಖಾಸ್ ಜಾನ್ಕಾರಿ. ಯಾತ್ರಾ ಕೆ ದೌರಾನ್ ಧೀರೆ ಧೀರೆ ಚಲೇ, ವಿಭಿನ್ನ ಸ್ಥಾನೋ ಪರ್ ಅನಿವಾರ್ಯ ವಿಶ್ರಾಮ ಕರೆ, ಔರ್ ಏಕ್ ಸಮಾನ್ ಗತಿ ಸುನಿಶ್ಚಿತ ಕರೆ. ಖಾಲಿ ಪೇಟ ಯಾತ್ರಾ ನಾ ಕರೆ, ಔರ್ ನಿರ್ಜಲೀಕರಣ ಔರ್ ಸಿರ್ ದರ್ದ ಸೆ ನಿಪಟನೆ ಕೆ ಲಿಯೆ ಢೇರ್ ಸಾರಾ ಪಾನಿ ಪಿಯೇ. ಯಾತ್ರಾ ಕೆ ದೌರಾನ್ ಅಪ್ನೆ ಸಾಥ್ ಪೋರ್ಟೇಬಲ್ ಆಕ್ಸಿಜನ್ ಅವಶ್ಯ ಲಾಯೇ. क्योंकि सांस लेने में कठिनाई होने पर ये सहायक होता है। यात्रियों को यात्रा के दौरान पोस्ट पेड सिम ले जाने की सलाह दी जाती है, क्योंकि गैर जम्मू कश्मीर सर्कल का प्री पेड सिम जम्मू कश्मीर में काम नहीं करेगा। इन मुंदे केलोना कार्यक्रम वेगिले मिडित। ಸೊ ಎಲ್ಲ ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಕೇರೂರೆ. ನಾನು ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬರ್ ಫಾರ್ಮ್ನಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತು ನಾವು ಈ ಪೌಷ್ಟಿಕ ಕೈತೋಟದ ಮಹತ್ವ ಕುರಿತು ಸ್ವಲ್ಪ ಸಮಾಲೋಚನೆ ಮಾಡೋಣ. ಈಗಾಗಲೇ ನೋಡ್ತಾ ಇದ್ದೀವಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ರೈತರಿರ್ಬೋದು, ರೈತಾಪಿ ಕುಟುಂಬದಲ್ಲಿರ್ಬೋದು, ರೈತ ಮಹಿಳೆಯಲ್ಲಿರ್ಬೋದು, ಆಮೇಲೆ ಸರ್ವೇ ಸಾಮಾನ್ಯ ಎಲ್ಲ ನಮ್ಮ ಜನರಲ್ಲೂ ಕೂಡ ಈ ಪೌಷ್ಟಿಕ ನ್ಯೂನತೆ, ಪೌಷ್ಟಿಕ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇತ್ತೀಚಿನ ದಿನದಲ್ಲಿ ಇರತಕ್ಕಂಥ ಬದಲಾವಣೆಯ ಒಂದು ಜೀವನ ಶೈಲಿ ಇರ್ಬೋದು, ಹಾಗೆ ನಾವು ರೈತರು ಬೆಳೀತಕ್ಕಂಥ ರೈತ ಪದ್ಧತಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಸಾಕಷ್ಟು ಕ್ರಿಮಿಕೀಟಗಳನ್ನು ಬಳಸ್ತಾ ಇದ್ದೀವಿ, ಕೆಮಿಕಲ್ ಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ, ನಮಗೆ ಉತ್ಕೃಷ್ಟವಾದ ಹಣ್ಣು ಮತ್ತು ತರಕಾರಿಗಳ ಲಭ್ಯತೆ ನಮಗೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ಏನು ನಮ್ಮ ಪಟ್ಟಣ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನರಿಗೂ ಕೂಡ ಸಾಕಷ್ಟು ಉತ್ಕೃಷ್ಟವಾದ ತರಕಾರಿಗಳೇ ಸಿಗ್ತಾ ಇಲ್ಲ. ಸೊ ಅಲ್ಲಿನೂ ಕೂಡ ಸಾಕಷ್ಟು ತಮಗೆ ಬೇಕಾದ ತರಕಾರಿಗಳನ್ನ ತಾವೇ ಬೆಳ್ಕೊಳ್ಳಿಕ್ಕೆ ನಗರ ಪ್ರದೇಶದಲ್ಲಿ ತಾರಸಿ ಕೈತೋಟಗಳ ಪ್ರಾಮುಖ್ಯತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಕೂಡ ರೈತರು ಬೆಳೆ ಬೆಳೀತಾರೆ, ತಮಗೆ ಬೇಕಾದಂಥ ತರಕಾರಿಗಳನ್ನ ತಾವು ಇಟ್ಕೊಳ್ಳೋದಿಲ್ಲ, ಸೀದಾ ಮಾರ್ಕೆಟ್ ಕಳಿಸ್ತಾರೆ. ಅಲ್ಲಿನೂ ಕೂಡ ಅವರಿಗೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಪ್ರದೇಶದಲ್ಲಿ ಕೂಡ ಈ ಪೌಷ್ಟಿಕ ನ್ಯೂನತೆಗಳನ್ನು ಎದುರುಕಾಣ್ತಾ, ಅದರಲ್ಲಿ ಕೂಡ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬಾಣಂತಿಯರಲ್ಲಿ ಈ ಪೌಷ್ಟಿಕ ನ್ಯೂನತೆ ಭಾಳಷ್ಟು ಕಾಣ್ತಾ ಇದ್ದೀವಿ. ಸೊ ಒಂದು ಕುಟುಂಬ 4-5 ಜನ ಸಂಖ್ಯೆ ಇತ್ತಪ್ಪ ಅಂದರೆ ಒಂದು ನಮಗೆ 2-2.5 ಗುಂಟ ಜಮೀನು ಬೇಕಾಗತ್ತೆ. ಸೊ ರೈತ ವರ್ಗದವರು ತಮಗೆ ಜಮೀನು ಇರುತ್ತೆ, ಮನೆ ಎತ್ತಲಲ್ಲಿ ಇರ್ಬೋದು, ಮನೆ ಮುಂಭಾಗದಲ್ಲಿ ಇರ್ಬೋದು, ಅಥವಾ ನಗರ ಪ್ರದೇಶದಲ್ಲಿ ಮನೆಯ ಮಹಡಿ ಮೇಲೇನೂ ಕೂಡ ಜಾಗ ಇರುತ್ತೆ. ಸೊ ಎಲ್ಲೆಲ್ಲಿ ತಮಗೆ ಅನುಕೂಲ ಇರತಕ್ಕಂಥ ಜಾಗ ಪ್ರದೇಶದಲ್ಲಿ ಸೊ ತಮಗೆ ಬೇಕಾದಂಥ ತರಕಾರಿಗಳನ್ನ ತಾವು ಬೆಳ್ಕೋಬೇಕಾಗತ್ತೆ. ಸೊ 4-5 ಇರತಕ್ಕಂಥ ಕುಟುಂಬಸ್ಥರಿಗೆ 2 ಗುಂಟೆ ಜಮೀನು ಬೇಕಾಗತ್ತೆ. ಈಗಾಗಲೇ ನಾವು ನೋಡ್ತಾ ಇದೀವಿ, ಸೊ ಮಳೆಗಾಲದಲ್ಲಿ ಒಂಥರ ತರಕಾರಿಗಳು ಸಿಗ್ತಾ ಇರುತ್ತೆ, ಚಳಿಗಾಲದಲ್ಲಿ ಒಂಥರ ತರಕಾರಿ ಸಿಗುತ್ತೆ, ಬೇಸಿಗೆ ಕಾಲದಲ್ಲಿ ಒಂಥರ ತರಕಾರಿಗಳು ಸಿಗ್ತಾ ಇರುತ್ತೆ. ಸೊ ನಮಗೆ ಬೇಕಾದಂಥ ತರಕಾರಿಗಳು ಈಗ ನೋಡಿ, ದಿನನಿತ್ಯ ಬೆಳಗ್ಗೆಗೆ ನಾವು ಟೊಮ್ಯಾಟೊ ಬೇಕೇ ಬೇಕಾಗತ್ತೆ, ಮೆಣಸಿನಕಾಯಿ ಬೇಕಾಗತ್ತೆ, ಸೊಪ್ಪುಗಳಂತೂ ಬೇಕೇ ಬೇಕು. ಈಗ ಇತ್ತೀಚೆಗೆ ನೋಡ್ತಾ ಇದ್ವಿ, ಪಟ್ಟಣ ಅಕ್ಕಪಕ್ಕದಲ್ಲಿ ನಾವು ಏನಾದರೂ ಗಮನ ಇಟ್ಕೊಂಡು ನೋಡಿದರೆ, ಸೊ ಅಲ್ಲಿ ಚರಂಡಿ ನೀರನ್ನು ಬಳಸಿ ಎಲ್ಲೋ ಒಂದು ಕಡೆ ನಾವು ಅದರ ಉತ್ಕೃಷ್ಟನೂ ಹಾಳಾಗ್ತಾ ಇದೆ. ಸೊ ಈ ರೀತಿ ಸೊಪ್ಪಿನ ತರಕಾರಿಗಳು ಅದರದ ಪೌಷ್ಟಿಕ ಬಳಸಬೇಕಾದ್ರೆ ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆಸಬೇಕಾಗತ್ತೆ. ಅದು ನಮ್ಮ ಒಂದು ಮುತುವರ್ಜಿಯಲ್ಲಿ ಬೆಳೆದಿದ್ದೆ ಆದರೆ, ಸೊ ನಮಗೆ ಬೇಕಾದ ತರಕಾರಿಗಳನ್ನ ನಾವೇ ಬೆಳ್ಕೋಬೋದು. ಜೊತೆಗೆ ನಮ್ಮೆಲ್ಲ ಸಹ ಕುಟುಂಬ ವರ್ಗದವ್ರನ್ನೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಅವ್ರನ್ನ ತೊಡಗಿಸ್ಕೊಂಡು, ಸೊ ಎಲ್ಲರೂ ಒಂದು ಕುಟುಂಬದೊಂದಿಗೆ ಸೇರಿಕೊಂಡು ಒಂದು ಹವ್ಯಾಸ ರೀತಿಯಿಂದಲೂ ಕೂಡ ನಾವು ತರಕಾರಿಗಳನ್ನ ಬೆಳ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪೌಷ್ಟಿಕ ಮಾಹೆ ಅಂತ ಆಚರಿಸ್ತಾ ಇದ್ದೀವಿ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯೂ ಕೂಡ ಸಾಕಷ್ಟು ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ತಾವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಅಥವಾ ನಮ್ಮ ಒಂದು ದೂರವಾಣಿಗೆ ಸಂಪರ್ಕ ಪಡ್ಕೊಂಡು ತಾವು ಮಾಹಿತಿಯನ್ನು ಪಡ್ಕೋಬಹುದು. ಸೊ ನನ್ನ ದೂರವಾಣಿ ಸಂಖ್ಯೆ 9972714467. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಕೃಷಿಕ ಬಂದವರೇ ಗಮನಿಸಿ, ನಾಡಿ ಸಂಜೆ 6:51 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾಡಿನ ನೇರ ಫೋನಿಂಗ್ ಕಾರ್ಯಕ್ರಮದ ವಿಷಯ ಮಳೆಗಾಲದಲ್ಲಿ ಜಾನುವಾರುಗಳ ಸಂರಕ್ಷಣೆ. ಅಂದರೆ ಪ್ರಸ್ತುತ ಸಾಕಷ್ಟು ಮಳೆಯಾಗುತ್ತಿದ್ದು ಈ ಒಂದು ಸಂದರ್ಭದಲ್ಲಿ ಜಾನುವಾರುಗಳಲ್ಲಿ ಅನೇಕ ರೀತಿಯ ರೋಗ ರುಜಿನಗಳು ಕಾಣಿಸಿಕೊಳ್ಳುವ ಸಂಭವ ಇರುತ್ತೆ. ಜಾನುವಾರುಗಳಲ್ಲಿ ಕಂಡುಬರುವ ಸಾಮಾನ್ಯ ರೋಗ ಲಕ್ಷಣಗಳು ಮತ್ತು ಸಂರಕ್ಷಣೆಗಾಗಿ ವಹಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು, ಹೀಗೆ ಇನ್ನೂ ಮುಂತಾದ ವಿಷಯಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದಂತಹ ಡಾ ಕಲ್ಲಪ್ಪ ಅವರು. ತಪ್ಪದೇ ಕೇಳಿ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಲೋ ಕಿಸಾನ್ ವಾಣಿ ನೇರ ಫೋನಿಂಗ್ ಕಾರ್ಯಕ್ರಮ ನಾಳೆ ಸಂಜೆ 6:51 ನಿಮ್ಮ ಚಿತ್ರದುರ್ಗದ ಎಫ್ಎಂನಲ್ಲಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ